ಎಚ್ ಡಿ ಕುಮಾರಸ್ವಾಮಿ ಆಗ್ರಹ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಇದು ಆಕಾಶವಾಣಿ ಬೆಂಗಳೂರು. ನಿಮ್ಮ ಕನಸುಗಳಿಗೆ ಕೊಂಚ ಹಿಡಿದಿದ್ದು ಆಕಾಶವಾಣಿ. ಚಿಂತೆಗಳ ನಡುವೆ ನೆಮ್ಮದಿ ಕೊಟ್ಟದ್ದು ಆಕಾಶವಾಣಿ. ಒಂಟಿತನದಲ್ಲಿ ಜೊತೆಯಾದದ್ದು ಆಕಾಶವಾಣಿ. ಮಾತಿಲ್ಲದ ಮೌನಕ್ಕೂ ಧ್ವನಿ ನೀಡಿದ್ದು ಆಕಾಶವಾಣಿ. ಅಪ್ಪನ ಹೆಗಲಿಗೆ ಸಾಥಿಯಾದದ್ದು, ಅಮ್ಮನ ಲಾಲಿ ಹಾಡಿಗೆ ದನಿಯಾದದ್ದು ಆಕಾಶವಾಣಿ. ಮಳೆ ಬಂದಾಗ ಕವಿತೆಯಾದದ್ದು, ಕಾಫಿ ಹೊತ್ತಲ್ಲಿ ಹಾಡಾದದ್ದು ಆಕಾಶವಾಣಿ. ನಿಮ್ಮ ನೆನಪಿನ ಎಷ್ಟೋ ಕಥೆಗಳು ನಮ್ಮ ಹೆಸರಲ್ಲಿ. ಬಾಲ್ಯ ಹರೆಯ ಮುಪ್ಪು, ಬದುಕ ಹಾದಿಯ ಪ್ರತಿ ಹೆಜ್ಜೆಗೂ ಗೆಜ್ಜೆಯಾದ ಅಚ್ಚುಕಟ್ಟಾದ ರಾಗದ ಹನಿ, ನಿಮ್ಮ ಹೃದಯದ ಸಾಥಿ ಆಕಾಶವಾಣಿಗೆ ಈಗ 90ರ ಸಂಭ್ರಮ. ನಿಮ್ಮ ಪ್ರೀತಿಗೆ ನಾವು ಚಿರಋಣಿ. ಆಕಾಶವಾಣಿ ಅಂದು ಇಂದು ಎಂದೆಂದು. ಆಕಾಶವಾಣಿ ವಿಜಯಪುರ. ರೈತ ಬಾಂಧವರ ಕಾರ್ಯಕ್ರಮ. ಇದಾಗಿತ್ತು ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಮತ್ತೊಮ್ಮೆ ಸ್ವಾಗತ. ಇದೀಗ ಕೇಳೋಣ ಬೀಜಾಮೃತ ಉಪಯೋಗ ಮತ್ತು ತಯಾರಿಸುವ ವಿಧಾನ ಕುರಿತು ಡಾಕ್ಟರ್ ಬಿಎನ್ ರಾಧಾ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸಿದ್ದಾರೆ ತಿಮ್ಮಪ್ಪ ಹೆಚ್ಚುಗೌಡ. ಎಲ್ಲ ರೈತ ಬಾಂಧವರೇ, ಕಾಫಿ, ಅಡಿಕೆ, ಮಾವು, ದಾಳಿಂಬೆ, ದ್ರಾಕ್ಷಿ ಬೆಳೆಗಳಲ್ಲಿ 2 ತಿಂಗಳಿಗೊಮ್ಮೆ ನ್ಯಾನೋ ಯೂರಿಯಾ, ನ್ಯಾನೋ ಡಿಎಪಿ ಸಿಂಪಡಿಸಬೇಕು. ಹೂ ಬಿಡುವ ಮುನ್ನ ಮತ್ತು ಕಾಯಿ ಕಟ್ಟಿದ ನಂತರ ತಪ್ಪದೆ ನ್ಯಾನೋ ಡಿಎಪಿ ಸಿಂಪಡಿಸಿ. ನಿಮ್ಮ ಬೆಳೆಗಳನ್ನು ಬಲಪಡಿಸಲು ಬೇಕಾಗಿರುವ ಪೊಟಾಶ್ ಈಗ ಸಾವಯವ ರೂಪದಲ್ಲಿ ಎನ್ಎಫ್ಎಲ್ ರವರಿಂದ ಕಿಸಾನ್ ಕೇಲಶ್ ಮೂಲಕ. ಇದು 14.5% ಪೊಟ್ಯಾಶ್ ಅನ್ನು ಹೊಂದಿದ್ದು ಮಣ್ಣಿನಲ್ಲಿ ತೇವಾಂಶವನ್ನು ಉಳಿಸಿಕೊಳ್ಳುತ್ತದೆ ಹಾಗೂ ನೀರಿನ ಅವಶ್ಯಕತೆಗಳನ್ನು ಕಡಿಮೆ ಮಾಡುತ್ತದೆ. ಸಸ್ಯಗಳ ಬೆಳವಣಿಗೆಯನ್ನು ಬಲಪಡಿಸುತ್ತದೆ ಮತ್ತು ಹೆಚ್ಚಿನ ಇಳುವರಿಯನ್ನು ಖಚಿತಪಡಿಸುತ್ತದೆ. ಸುಸ್ಥಿರ ಕೃಷಿಗಾಗಿ ತಯಾರಿಸಲ್ಪಟ್ಟಿದೆ. ಅಧಿಕ ಇಳುವರಿ, ದೊಡ್ಡ ಮತ್ತು ಆರೋಗ್ಯಕರ ಹಣ್ಣುಗಳು, ಕೀಟಗಳು ಮತ್ತು ರೋಗಗಳಿಂದ ರಕ್ಷಣೆ. ಹತ್ತಿ, ಮೆಕ್ಕೆಜೋಳ ಮತ್ತು ಮೆಣಸು ಮುಂತಾದ ಬೆಳೆಗಳಲ್ಲದೆ ಬಾಳೆ, ಮಾವು ಮತ್ತು ಕಿತ್ತಳೆಗಳಂತಹ ತೋಟಗಾರಿಕೆ ಬೆಳೆಗಳಿಗೆ ಸೂಕ್ತವಾಗಿದೆ. ಬಳಸುವ ಪ್ರಮಾಣ ಎಕರೆಗೆ 100 kg ಕಿಸಾನ್ ಕೇಲಶ್ ಈಗ ನಿಮ್ಮ ಹತ್ತಿರದ ಅಂಗಡಿಯಲ್ಲಿ ಲಭ್ಯ. 50 ವರ್ಷಗಳಿಂದ ರೈತರ ಪ್ರಗತಿಗಾಗಿ ಶ್ರಮಿಸುತ್ತಿರುವ ಏಕೈಕ ಸರ್ಕಾರಿ ಸಂಸ್ಥೆ. ಏನ್ರಿ ಇದು ಎರಡು ವಾರದಿಂದ ಒಂದೇ ಸಮ ಕೆಮ್ತಾನೇ ಇದ್ದೀರಾ? ರಾತ್ರಿ ಆಯ್ತು ಅಂದ್ರೆ ಜ್ವರ ಬರ್ತಪ್ಪ. ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಟಿವಿ ರೋಗಕ್ಕೆ ಚೆಕಪ್ ಮಾಡಿಸು ಅಂತ ಅಮ್ಮ ಬೇರೆ ಹೇಳ್ತಾನೇ ತಾಳೆ. ಏನು ಇಲ್ಲ ಬಿಡೆ, ಡಾಕ್ಟರ್ ಹತ್ರ ಹೋದ್ರೆ ಹಣ ಖರ್ಚು. ಟಿವಿ ರೋಗಕ್ಕೆ ಪರೀಕ್ಷೆ, ಚಿಕಿತ್ಸೆ, ಔಷಧ ಎಲ್ಲ ಉಚಿತ ಅಂತ ಹೇಳಿದ್ದು ಕೇಳಿದ್ದೀನಿ. ಬನ್ನಿ ಇವತ್ತೇ ಹೋಗಿ ಟಿವಿ ಚೆಕಪ್ ಮಾಡಿಸೋಣ. ಎರಡು ವಾರ ಕೆಮ್ಮು, ರಾತ್ರಿ ಜ್ವರ, ಕಫದಲ್ಲಿ ರಕ್ತ, ತೂಕ ಕಡಿಮೆ ಆಗುವುದು ಟಿವಿ ರೋಗದ ಲಕ್ಷಣಗಳು. ನಿರ್ಲಕ್ಷ್ಯ ಮಾಡದೆ ಕೂಡಲೇ ತಪಾಸಣೆ ಮಾಡಿಸಿ. ಹೆಚ್ಚಿನ ಮಾಹಿತಿಗೆ 1800 11 66 66 ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಭಾರತದ ಸಕಲ ಕಾರ್ಮಿಕರ ಸಮಸ್ಯೆಗಳನ್ನು ನಿವಾರಿಸಲು ಸರ್ಕಾರ, ಉದ್ಯೋಗಿಗಳು, ಕೆಲಸ ಮಾಡಿಸುವ ಕೆಲಸ ಕೊಡುವ ಧಣಿಗಳು ಪರಸ್ಪರ ಜವಾಬ್ದಾರಿ, ಗೌರವದಿಂದ ಮತ್ತು ಪ್ರತಿಯೊಬ್ಬರೂ ಕೊಡುಕೊಳ್ಳುವ ಭಾವನೆಯಿಂದ ಕೆಲಸ ಮಾಡಲು ಸಿದ್ಧರಾಗಬೇಕು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರಕಟಣೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ, ಬೆಂಗಳೂರು. ಮತ್ತೆ ಏನು, ನೈಸರ್ಗಿಕವಾಗಿ ಬೆಳೆದ ಕೃಷಿ ಉತ್ಪನ್ನಗಳ ಬೇಡಿಕೆ ಜಾಸ್ತಿ ಆಗಿರೋದ್ರಿಂದ ಕೆಮಿಕಲ್. ಹಾವು ಕಚ್ಚಿದರೆ ಸಮಯ ನಷ್ಟ ಮಾಡದೆ ಆಸ್ಪತ್ರೆಗೆ ಹೋಗಿ ಪ್ರಾಣ ಉಳಿಸಿ. ಭಾರತ್ ಸೀರಮ್ಸ್ ಅಂಡ್ ವ್ಯಾಕ್ಸಿನ್ಸ್ ಲಿಮಿಟೆಡ್ ಮತ್ತು ಮ್ಯಾನ್ಕೈಂಡ್ ಫಾರ್ಮಾ ಲಿಮಿಟೆಡ್ ಇಂದ ಜನಹಿತಕ್ಕಾಗಿ ನೀಡಿದ ಸಂದೇಶ. 60-70 ಏನು ಕೆಮಿಕಲ್ ಫರ್ಟಿಲೈಸರ್ಸ್ ಯೂಸ್ ಮಾಡಿ ಪ್ರೊಡ್ಯೂಸ್ ಮಾಡಿರುವಂತದ್ದು. ಅದೇ ನೀವೇನಾದ್ರೂ ಸಾವಯವ ಪದ್ಧತಿಯಲ್ಲಿ ಅಂದ್ರೆ 100. ಮಣ್ಣಿನ ಮಗ ಆಕಾಶವಾಣಿ. ಇಂದಿನ ಕಿಸಾನ್ ವಾಣಿಯಲ್ಲಿ ಕೇಳಿ ಸಮಗ್ರ ಹಾಗೂ ಸಾವಯವ ಕೃಷಿಯಲ್ಲಿನ ಅನುಭವ ಕುರಿತು ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನ ಹೊಕ್ಕುಂಡಿ ಗ್ರಾಮದ ರೈತರಾದ ಮಲ್ಲಪ್ಪ ಕರ್ಬಸನವರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಿದ್ದರಾಯ್ ಸಾಳುಂಕೆ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇವತ್ತು ನಾವು ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನ ಹೊಕ್ಕುಂಡಿ ಗ್ರಾಮದಲ್ಲಿದ್ದೀವಿ. ಹೊಕ್ಕುಂಡಿ ಗ್ರಾಮದ ಸಮಗ್ರ ಕೃಷಿಯನ್ನು ಮಾಡ್ತಾ ಇರುವಂತಹ ಮಲ್ಲಪ್ಪ ಕರ್ಬಸನವರವರ ತೋಟದಲ್ಲಿದ್ದೀವಿ. ಇವರ ತೋಟ ತುಂಬಾ ಸುಂದರವಾಗಿದೆ. ಇವರು ಸಮಗ್ರ ಕೃಷಿ ಪದ್ಧತಿಯ ಜೊತೆಗೆ ಸಾವಯವ ಕೃಷಿಯನ್ನು ಅಳವಡಿಸಿಕೊಂಡಾರ. ಇವರು ಕಬ್ಬು, ದ್ರಾಕ್ಷಿ, ಮೆಕ್ಕೆಜೋಳ, ಶೇಂಗಾ, ತೊಗರಿ, ಉದ್ದು ಹೀಗೆ ಅನೇಕ ಧಾನ್ಯಗಳನ್ನು ಅವರು ಬೆಳೀತಾ ಇದ್ದಾರೆ. ಇವರನ್ನು ಮಾತಾಡಿಸಿ ಅವರ ಅನುಭವವನ್ನು ನಾವು ಹಂಚಿಕೊಳ್ಳೋಣಂತ. ಮಲ್ಲಪ್ಪ ಕರ್ಬಸನವರವರೇ, ತಮಗೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ ಸರ್. ನಮಸ್ಕಾರ. ಮೂಲತಃ ತಮ್ಮದು ಯಾವರು? ನಮ್ಮ ಮೂಲತಃ ನಮ್ಮೂರು ಜಮಖಂಡಿ ತಾಲೂಕಿನ ಕಂಕನವಾಡಿ ಗ್ರಾಮ ರೀ. ಅಂದ್ರೆ ನಮ್ದೆಲ್ಲ ಅವಿಭಕ್ತ ಕುಟುಂಬ ರೀ. ಕಂಕನವಾಡಿ ಒಳಗೆ ಎಲ್ಲ ಜಮೀನ್ ಇದ್ರೆ ಅಲ್ಲಿ ಒಂದು 80 acres ಜಮೀನ್ ಇತ್ತು ಟೋಟಲ್ ರೀ. ಅಲ್ಲಿ ಎಲ್ಲ ನಮ್ಮ ತಂದೆ ತಾಯಿ ಚಿಕ್ಕಪ್ಪ ಎಲ್ಲ ಕೂಡಿದಾರೆ ರೀ. ನಾವಿಲ್ಲಿ ಮುಳುಗಡೆ ಸಲುವಾಗಿ ಈಗ ಆಲ್ಮಟ್ಟಿ ಹಿಂದಿನಿಂದ 524 ಮುಳುಗಡೆ ಆಗುವುದರಿಂದ ಇಲ್ಲಿ 20 acres ಜಮೀನ್ ತಗೊಂಡಿದ್ವಿ ರೀ. ಇದು 2008 ಜಮೀನ ಖರೀದಿ ಮಾಡಿದ್ವಿ ರೀ. ಆಗ ಮೊದಲ ಒಂದು 16 acres ತೊಗೊಂಡು ಆಮೇಲೆ ಒಂದು 4 acres ತೊಗೊಂಡು ಇಲ್ಲಿ ಬೇಸಾಯ ಮಾಡ್ಕೊತಿದ್ದೀವಿ ರೀ. ಟೋಟಲ್ ನಿಮ್ದು 20 acres ಹೊಲ ಐತ್ರಿ ಇಲ್ಲಿ? ಇಲ್ಲಿ 20 acres ಜಮೀನ್ ಐತ್ರಿ. ಟೋಟಲ್ 20 acres ಜಮೀನ್ ಐತ್ರಿ. ನಿಮ್ ಕುಟುಂಬದಾಗ ಯಾರ್ಯಾರು ಇರ್ತೀರಿ? ನಾವು ಕುಟುಂಬದಾಗ ಇಲ್ಲಿ ಈ ಸದ್ಯ ಇಲ್ಲಿ ಇರೋದು ಇಬ್ಬರು, ನಮ್ಮ ಗಂಡ ಎಂತ ಅಷ್ಟೇ ಇರ್ತೀರಿ. ಮಕ್ಕಳದೆಲ್ಲ ಸ್ಕೂಲಿಗೆ ಹೋಗ್ತಾರ ರೀ. ನಮ್ದು ಜಾಯಿಂಟ್ ಫ್ಯಾಮಿಲಿ ರೀ. ಎಲ್ಲ ನಮ್ದು ತಂದೆ ತಾಯಿ ಚಿಕ್ಕಪ್ಪ ಎಲ್ಲ ಇದ್ರಾಗಿರ್ತಾರ ರೀ. ಜಮಖಂಡಿ ತಾಲೂಕು ಕಂಕನವಾಡಿಗಿರ್ತಾರ ರೀ. ನಿಮ್ಮ ಶಿಕ್ಷಣ ಏನಾಗೈತೆ ಸರ್? ನಮ್ದು ಪದವಿ ಆಗೈತ್ರಿ, ಬಿ ಎ ಪದವಿದಾರ. ಪದವೀಧರರಾಗಿ ಕೃಷಿ ಕ್ಷೇತ್ರಕ್ಕೆ ಬಂದಿರ ಅಂದ್ರೆ ಒಂದು ಹೆಮ್ಮೆ ಪಡುವಂತ ವಿಷಯ. ನೀವು ಪದವಿ ಪಡೆದ ಮುಂದೆ ಯಾವ್ದಾದ್ರು ನೌಕರಿಯನ್ನು ಉದ್ಯೋಗ ಮಾಡಬಹುದಿತ್ತಲ್ರಿ? ಅಂದ್ರೆ ನಾವು ಮೊದಲ ಆಲ್ಮಟ್ಟಿ ನವೋದಯಕ್ಕೆ ಸೆಲೆಕ್ಷನ್ ಆಗಿದ್ದ 6th ಏತಿಗ್ರಿ. ಅಂದ್ರೆ ಅಲ್ಲಿ ಮುಗಿಸ್ಕೊಂಡು ನಾವು ಅಲ್ಲಿ ಡಿಗ್ರಿ ಜಮಖಂಡಿಯಾಗ ಡಿಗ್ರಿ ಮಾಡತ್ತಿದ್ರಿ. ಡಿಗ್ರಿ ಮಾಡಿಕೊಂಡು ಏನಾರ ನೌಕರಿ ಮಾಡ್ಬೇಕಂದ್ರೆ ಸ್ವಲ್ಪ ಕಂಕನೋಡೋಗ ಜಮೀನು ಭಾಳ ಐತ್ರಿ. ಈ ಸ್ವಲ್ಪ ಈಗಿನ ದಿನಗಳು ಸ್ವಲ್ಪ ಆಳಿಂದ ಸಮಸ್ಯೆ ಐತ್ರಿ. ಹಿಂಗಾಗಿ ಮಾಡೋರು ಇರೋದಕ್ಕಂದ್ರೆ ಮನೆಯವರು ಸ್ವಲ್ಪ ಮೇಲ್ವಿಚಾರ ಮಾಡ್ಕೋತ ಮಾಡ್ಕೋತಿದ್ರೆ ಆಳ್ಗೊಳ್ಳೋದು ಸ್ವಲ್ಪ ಇದಾಕೈತ್ರಿ. ಇರ್ಲಿಕ್ಕಂದ್ರೆ ಭಾಳ ಸಮಸ್ಯೆ ಆಗಾಕೈತಿತ್ರಿ. ನಮ್ಮ ತಂದೆ ತಾಯಿಯವರು ಎಲ್ಲರಿಗೂ ಅಂದ್ರೆ ನಮ್ಮ ಕುಟುಂಬ ಎಲ್ಲ ಕೃಷಿ ಅವಲಂಬನೆ ಕುಟುಂಬ ರೀ. ಯಾರು ಜಾಬ್ ಅದು ಮಾಡ್ತಿದ್ದಿಲ್ಲರಿ. ಹಿಂಗಾಗಿ ಜಮೀನು ಭಾಳ ಇದ್ದರಿಂದ ಕಂಟ್ರೋಲ್ ಆಗೋ ಸಲುವಾಗಿ ನಾವ ಮತ್ತೆ ಇದಕ್ಕೆ ಇಳಿಬೇಕಾಯ್ತು ರೀ. ಹಿಂಗಾಗಿ ಅನಿವಾರ್ಯವಾಗಿ ಮಾಡ್ಕೊತ ಹೋಗ್ಬೇಕಾಯ್ತ್ರಿ. ಅಂದ್ರೆ ಕೃಷಿ ನಿಮ್ಗೆ ಸಂತೋಷವನ್ನು ತಂದುಕೊಟ್ಟತೆ ಅಂತ ಹೇಳ್ತೀರಿ ನೀವು? ಏ 100% ರೀ, ಸಂತೋಷ ತಂದಿದ್ರಿ. ಏನು ಇದಿಲ್ಲ, ನಾವು ಪ್ರಾರಂಭದಾಗ ಸ್ವಲ್ಪ ಕಷ್ಟ ಅನಿಸ್ತೈತ್ರಿ. ಮುಂದಲ್ಲಿ ಎಲ್ಲ ನಮ್ಮ ತಂದೆ ತಾಯಿಗಳು, ನಮ್ಮ ಚಿಕ್ಕಪ್ಪರು ಎಲ್ಲರೂ ಅವರ ಮಾರ್ಗದರ್ಶನದಾಗ ನಾವು ಮಾಡ್ಕೋತ ಅಲ್ಲಿ ಮೊದಲು ಕಂಕನವಾಡಿಯಾಗ ಇರ್ತೀನಿ. ಇಲ್ಲಿ ಜಮೀನು ತೊಗೊಳ್ಳೋಣ, ಅಲ್ಲೆಲ್ಲ ಕಂಕನವಾಡಿ ಕಬ್ಬು ಐತ್ರಿ. ಕಬ್ಬು ಎಲ್ಲ ಇದನ್ನು ಮಾಡ್ಕೋತಿದ್ವಿ. ಇಲ್ಲಿ ಬಂದ್ಮ್ಯಾಗ ಜಮೀನು ತೊಗೊಂಡಾಗ ಇಲ್ಲೆಲ್ಲ ಸ್ವಲ್ಪ ಇದು ಮರಡಿನೆಲ್ಲ ದ್ರಾಕ್ಷಿ ಹೋಗಿತ್ರಿ. ಹಿಂಗಾಗಿ ಮೊದಲು ಲಿಂಬು ಇತ್ತು ನಾವು ತೊಗೊಂಡಾಗ ಜಮೀನು. ಇಲ್ಲಿ ಲಿಂಬು ಒಂದು 3 acres ಲಿಂಬು ಇತ್ತು ರೀ. ಎಂತ ಲಿಂಬುನು ಚಲೋ ಐತ್ರಿ ಅದು ಮಾಡ್ಕೋತ ಇದು ಮಾಡ್ತಿದ್ವಿ. ಮುಂದೆ ಲಿಂಬು ಪ್ಲಾಟ್ ಇದ್ದಾಗ ನಾ ತೆಗೆದು ಎಲ್ಲ ದ್ರಾಕ್ಷಿ ಮಾಡಿದ್ರು, 1 ಎಕರೆ ದ್ರಾಕ್ಷಿ ಮಾಡಿದ್ರಿ, ಈ ಕಡೆ 1 ಎಕರೆ ಬಂತ್ರಿ. ಮೊದಲು ಲಿಂಬೆ ಬೆಳಿತೀನಿ ಅಂತ ಹೇಳಿದ್ರಿ, ಲಿಂಬೆ ಬೆಳೆಯಲ್ಲಿ ಯಾವ ಥರ ನೀವು ಇಳುವರಿ ಅಂತ ಕೂತಿದ್ರಿ? ಲಿಂಬೆ ಒಳಗೂ ಅದು ಇಳುವರಿ ಚೆನ್ನಾಗಿರ್ತೈತ್ರಿ. ಆದ್ರೆ ಲಿಂಬೆ ಒಳಗೆ ಏನಾಗಿತ್ತು ಇತ್ತೀಚಿನ ದಿನೊಳಗೆ ಅಂದ್ರೆ ಮೊದಲು ನಾವು ಹಚ್ಚಿದ್ದಿಲ್ಲ, ಮೊದಲು ಅದು ಹಚ್ಚಿದ್ದಿದ್ರೆ ನಾವು ಜಮೀನು ತಗೊಂಡು ಜಮೀನ್ ರೀ. ಅಂದ್ರೆ ಮುಂಚೆ ನೀವು ಜಮೀನು ತಗೊಳಕಿಂತ ಮುಂಚೆನೆ ಅಲ್ಲ, ಮುಂಚೆ ಲಿಂಬೆ ಇತ್ತು, ಮುಂಚೆನೆ ಲಿಂಬು ಪ್ಲಾಟ್ ಇತ್ತು, ಅವರೆಲ್ಲ ಇದ್ ಮಾಡ್ತಿದ್ರು. ಎಲ್ ತೋಟ ಇತ್ತು, ಅವ್ರ ಎಲ್ ತೋಟ ನಮಗೆ ಜಮೀನ್ ಕೊಡಾಗ ಎಲ್ ತೋಟ ತೆಗೆದಿದ್ರಿ, ಲಿಂಬೆ ತೋಟ ಇತ್ತು. ಆ ಲಿಂಬೆ ಒಳಗೆ ನಾವೆಲ್ಲ ವಾರದಾಗ 2 ಸಲ 3 ಸಲ ಇದನ್ ಮಾಡ್ತಿದ್ರು ರೀ. ಆ ಲಿಂಬೆ ಹಣ್ಣು ತಕೊಂಡ್ರಿ ಜಮಖಂಡಿಗೆ 2 ಸಲ ಕಳಿಸ್ತಿದ್ರಿ, ಬಿಜಾಪುರ ಕಳಿಸ್ತಿದ್ವು. ಅದು ಚೆನ್ನಾಗಿತ್ತು ರೀ, ಲಿಂಬೆದು ಇಳುವರಿ ಚೆನ್ನಾಗಿತ್ತು ರೀ. ಆದ್ರೆ ಸ್ವಲ್ಪ ಲೇಬರ್ ಸಮಸ್ಯೆ ಆಗೈತೆ ರೀ ಲಿಂಬೆ ಒಳಗೆ. ಮತ್ತು ಒಂದು 2012-16 ತನಕ ಸ್ವಲ್ಪ ನೀರಿನ ಸಮಸ್ಯೆ ಆಯ್ತು ರೀ. ಆಗ ಈ ನೀರಾವರಿ ಯೋಜನೆ ಆಗಿದ್ದಿಲ್ಲ ರೀ. ಮೊದಲು ಕೆರೆ ತುಂಬ ಯೋಜನೆ ಮಾಡಿದ್ರಿ, ಕೆರೆ ತುಂಬ ಯೋಜನೆ ಮಾಡಿದ್ಮೇಲೆ ಸ್ವಲ್ಪ ಪ್ರಮಾಣದಾಗಿದ್ದು. ಆಮ್ಯಾಗ ಕೆನಲ್ ಮಾಡಿದ್ರಲ್ಲ ಈ ಏರಿಯಾದಾಗ ರೀ, ಎಲ್ಲ ನೀರಿನ ಅನುಕೂಲ ಆಯ್ತು ರೀ. ನೀರಿನ ಅನುಕೂಲ ಆಗ ಮೊದಲು ನೀರು ಕಡಿಮೆ ಸಲುವಾಗಿ ಸ್ವಲ್ಪ ದ್ರಾಕ್ಷಿ ಯೋಗಿತ್ತು ರೀ, ದ್ರಾಕ್ಷಿ ಮಾಡ್ತಿದ್ವು. ಮುಂದೆ ಬರ್ಬರ್ತಾ ನೀರು ಹೆಚ್ಚಾಗನ ಎಲ್ಲ ಈಗೆಲ್ಲ ಕಬ್ಬಣ್ಣು ನೀರಾವರಿ ಬೆಳೆಗಳು ಮಾಡ್ತೀವಿ ರೀ. ಕಬ್ಬು, ಮೆಕ್ಕೆಜೋಳ, ಸೂರ್ಯಕಾಯಿ ಅಂತೀರಿ, ಮತ್ತು ಸ್ವಲ್ಪ ಒಂದೊಂದ್ಸಲ ಬೆಳೆ ಬದಲಾವಣೆ ಮಾಡೋ ಸಲುವಾಗಿ ತೊಗರಿ, ಉದ್ದ, ಹಿಂಗೆಲ್ಲ ಥರ ಬೆಳೆ ಬೆಳಿತೀವಿ. ಅಂದರೆ ನೀವು ಟೋಟಲ್ ಆಗಿ ಸಮಗ್ರ ಕೃಷಿಯನ್ನು ಮಾಡ್ತೀರಿ ಅಂತ ಹೇಳತ್ತೀರಿ ನೀವು? ಹಾಂ, ಸಮಗ್ರ ಕೃಷಿ ರೀ, ಎಲ್ಲ ಬೆಳೆ ಬೆಳಿತೀವಿ ರೀ. ಈಗ ದ್ರಾಕ್ಷಿ 1 ಎಕರೆ ಮಾಡಿರಿ ನೀವು? ದ್ರಾಕ್ಷಿ ಒಂದು 7-8 ಎಕರೆ ಹಾಕಿದ್ರಿ ಟೋಟಲ್. ಯಾವ ತಳಿಯನ್ನು ಬೆಳೆದ್ರಿ? ದ್ರಾಕ್ಷಿಯಲ್ಲಿ ಮೊದಲು ಒಂದು 5 ಎಕರೆ ತಾಮ್ಸಮ್ ಐತ್ರಿ, ಬೀಜ ರಹಿತ ಇದನ್ನು ತರಲ್ಲ ಸೆಡ್ಲೆಸ್ ತಾಮ್ಸಮ್ ಐತ್ರಿ. ಮುಂದೆ 3 ಎಕರೆ ಮಾಣಿಕ ಚಮಣ ಐತ್ರಿ, ಅದನ್ನು ಮಾರ್ಕೆಟ್ ಮಾಡ್ತಿದ್ರಿ. ಅಂದ್ರೆ ಒಣದ್ರಾಕ್ಷಿ ಇದನ್ನಷ್ಟು ಮಾಡ್ತಿದ್ರಿ ಮೊಣಕ ತಾಮ್ಸಮ್ ರೀ. ಅದೇ ಈಗ ಮಾರ್ಕೆಟ್ ಈ ಸಲ ಮೊಣಕ ರೇಟು ಚಲೋ ಐತೆ ಸರ್. ಮೊದಲದು ಸ್ವಲ್ಪ ಮೊಣಕಿಂದ ರೇಟ್ ಕಡಿಮೆ ಇರ್ತೈತಿ ರೀ, ಈ ಸಲ ಚೆನ್ನಾಗೈತೆ ರೀ. ಈಗ 2 ತಳಿ ಥಾಮ್ಸನ್ ಮತ್ತು ಇನ್ನೊಂದು ಮಾಣಿಕ ಚಮನ್ ಅಂತ ಬೆಳೆದಿನಿ ಅಂತ ಹೇಳಿದ್ರಿ, ಎರಡರಲ್ಲಿ ವ್ಯತ್ಯಾಸ ಏನಂದ್ರೂ ಅನಿಸ್ತೈತೆ ನಿಮಗೆ? ಅಂದ್ರೆ ಥಾಮ್ಸಮ್ ರೀ ಸ್ವಲ್ಪ ಯಾವುದೇ ಒಂದು ಇದಕ್ಕೆ ಸ್ವಲ್ಪ ಒಂದಿಟ್ಟು ಮಾಣಿಕ ಚಮನ್ ಕಂಪೇರ್ ಮಾಡಿದ್ರಿ ಸ್ವಲ್ಪ ರೋಗ ಇದು ಒಂದಿಟ್ಟು ಕಡಿಮೆ ರೀ. ಅಂದ್ರೆ ಸ್ವಲ್ಪ ಅದು ಸೂಕ್ಷ್ಮ ಆಕೈತಿ ರೀ ಮಾಣಿಕ ಚಮನ. ಮತ್ತೆ ಇದು ಇಳುವರಿ ಚಲೋ ಬರ್ತದೆ, ಎರಡೂ ಇಳುವರಿ ಬರ್ತಾವ ರೀ. ಅಂದ್ರೆ ಎರಡು ಕಂಪೇರ್ ಮಾಡಿದ್ರೆ ಸ್ವಲ್ಪ ಥಾಮ್ಸಮ್ ಪರವಾಗಿಲ್ಲ, ಎರಡೂ ನಡೀತೈತ್ರಿ ನಾವು ಮೊಣಕ ಮಾರ್ಕೆಟ್ ಎರಡು ನಡೀತೈತ್ರಿ. ಅದ ಮಾಣಿಕ ಚಮಣಿ ಏನಾದ್ರಿ ಮಾರ್ಕೆಟ್ ಮಾಡ್ಬೇಕ್ರಿ, ಮೊಣಕ್ ಮಾಡಕಾದ್ರೆ ಸ್ವಲ್ಪ ಅಷ್ಟು ಮಾಲ ಮಾರ್ಕೆಟ್ ನಾವು ಇದಕ್ಕೆ ಹೋದ್ವಿ ಅಂದ್ರೆ ಅಷ್ಟು ಮೊಣಕ್ ಕ್ವಾಲಿಟಿ ಆಗಂಗಿಲ್ಲ ರೀ ಮಾರ್ಕೆಟ್ ಇದಕ್ಕೆ ಹೋದ್ವಿ ಅಂದ್ರೆ. ಮೊಣಕಿನ ಲೆಕ್ಕ ಆದ್ರೆ ಮೊಣಕ ಬೇಸ ಮೊಣಕು ಮಾಡಿದ್ವಿ ಅಂದ್ರೆ ಮೊಣಕ್ ಕ್ವಾಲಿಟಿ ಆಗತ್ತೆ. ಈಗ ದ್ರಾಕ್ಷಿ ಇಲ್ರಿ ನೀವು, ಸಸಿಯಿಂದ ಸಸಿಗೆ ಸಾಲಿನಿಂದ ಸಾಲಿಗೆ ಎಷ್ಟು ಡಿಸ್ಟೆನ್ಸ್ ಇಡ್ತೀರಿ ನೀವು ಅಗಿಯಿಂದ ಅಗಿಗೆ? ಅದು ಅಗಿಯಿಂದ ಅಗಿಗೆ ಮೊದಲು ಇದು ತಮ್ಸ ಮಾಡಿದ್ದೇನತ್ರಿ, ಸಾಲಿನ ಸಾಲ 10 ಫುಟ್ ಐತ್ರಿ, ಅಗಿಯಿಂದ ಅಗಿಗೆ 5 ಫುಟ್ ಐತ್ರಿ. ಅದು ಮಾಣಿಕ ಚಮಣಿ ಅಂತ ಆಮ್ಯಾಗ ರೀ ಸಾಲಿನ ಸಾಲ 10 ಫುಟ್ ಐತ್ರಿ, ಅಗಿಯಿಂದಾಗಿ 4 ಫುಟ್ ಮಾಡಿದ್ರಿ. ಈಗ ಅದ್ರೊಳಗೆ ರೋಗ ರುಜಿನಗಳು ಬರ್ತಾವ ಅಂತೀರಿ, ಯಾವ ಥರ ಅದನ್ನು ನಿರ್ವಹಣೆ ಮಾಡ್ತೀರಿ ನೀವು? ರೋಗ ರುಜಿನ ಅವಕ್ಕೆಲ್ಲ ಔಷಧಿ ಸಿಂಪರಣೆ ಮಾಡ್ತೀವಿ ರೀ. ದ್ರಾಕ್ಷಿ ಗಣಕ ಮೂಲತಃ ದ್ರಾಕ್ಷಿ ಹವಾಮಾನ ಆಧಾರಿತ ಬೆಳೆ ರೀ, ಹವಾಮಾನ ವ್ಯತ್ಯಾಸ ಅದರ ಪ್ರತಿಯೊಂದರು ಎಲ್ಲ ನೋಡ್ಕೋತಿರ್ತೀವಿ ರೀ. ಮತ್ತು ಈಗೆಲ್ಲ ಅಂದ್ರೆ ಮುಂಚೆ ಮೇಸ್ತ್ರಿಗಳದ್ದು ಇರ್ತಿದ್ರು ರೀ, ಈಗೆಲ್ಲ ನಮಗೂ ಅಂದ್ರೆ ಮೇಸ್ತ್ರಿಗಳು ಅವರೆಲ್ಲ ಹೇಳ್ತಿದ್ರು ಮಾಡ್ತಿದ್ರು, ಈಗ ನಾವೇ ಸ್ವಂತ ಇದು ಮಾಡ್ತೀವಿ ರೀ. ದ್ರಾಕ್ಷಿಯಲ್ಲಿ ಏನು ರಾಸಾಯನಿಕ ಬಳಸ್ತೀರಿ ಏನು ಸಾವಯವ ಬಳಸ್ತೀರಿ ನೀವು? ನಾವು ಜಮೀನಕ್ಕೆ ಸ್ವಲ್ಪ ಹೆಚ್ಚಾಗಿ ಸಾವಯವ ಬಳಸ್ತೀವಿ ರೀ. ಮತ್ತು ಮೇಗಲ್ಗಡೆ ಏನು ಮಾಡ್ತೀವಿ ರೀ ಸಿಂಪರಣೆ ಮಾಡಕ್ಕೆ ರೀ ಎರಡೂ ಬಳಸ್ತೀವಿ ರೀ, ಸಾವಯವನು ಮಾಡ್ತೀವಿ ರೀ ಕೆಮಿಕಲು ಅದರ ಇದು ಮಾಡ್ತೀವಿ. ಅಂದ್ರೆ ನೀವು ದ್ರಾಕ್ಷಿಯಲ್ಲಿ ಕೀಟನಾಶಕ ಕ್ರಿಮಿನಾಶಕಗಳನ್ನು ಹೇಳ್ತಿರಲ್ರಿ, ಅವು ರಾಸಾಯನಿಕ ಬಿಟ್ಟು ಸಾವಯವ ಪದ್ಧತಿಯಲ್ಲಿ ಮಾಡ್ಬೋದಲ್ರಿ? ಸಾವಯವ ಪದ್ಧತಿಯಲ್ಲಿ ಮಾಡ್ಬೋದು ರೀ, ಆದ್ರೆ ಅದು ಸ್ವಲ್ಪ ಏರಿಯಾ ಕಡಿಮೆ ಇತ್ತರ ಕಂಟ್ರೋಲ್ ಆಕೈತಿ ರೀ. ಮತ್ತು ಏರಿಯಾ ಜಾಸ್ತಿ ಆತಂದ್ರೆ ಸಾವಯವದ್ರಿಂದ ಕಂಟ್ರೋಲ್. ಈಗ ರಾಸಾಯನಿಕ ಏನು ಅಂತಾರಲ್ರಿ ಕೆಮಿಕಲ್ ಅದ್ರೊಳಗೂ ಆರ್ಗ್ಯಾನಿಕ್ ಇವು ಬಂದಾವ ರೀ ಸ್ಪ್ರೇಗಳು, ನಾವು ಸಾಧ್ಯವಾದಷ್ಟು ಆರ್ಗ್ಯಾನಿಕ್ ಬಳಸ್ತೀವಿ ರೀ, ಏನೋ ಕಂಟ್ರೋಲ್ ಆಗ್ಲಿಕ್ಕಂದ್ರೆ ರಾಸಾಯನಿಕ ಇದು ಮಾಡ್ತೀವಿ ರೀ. ಅಂದ್ರೆ ನೀವೇನು ಸಾವಯವ ಬಳಸ್ತೀರಿ ಮೊದಲ, ಅದು ಕಂಟ್ರೋಲ್ ಆಗಲಿಲ್ಲ ಅಂದ್ರೆ ರಾಸಾಯನಿಕಗಳನ್ನು ಬಳಸ್ತೀರಿ ಅಂತ ಹೇಳ್ತೀರಿ? ಪೂರ ಸಾವಯವ ಮಾಡ್ಬೇಕಾದ್ರೆ ದ್ರಾಕ್ಷಿ ಬೆಳೆ ಸ್ವಲ್ಪ ತೊಂದರೆ ಆಕೈತ್ರಿ, ಮಾಡ್ತಾರೆ ಒಬ್ಬೊಬ್ರು ಮಾಡೋರು ಮಾಡ್ತಾರ್ರಿ, ಪೂರ ಎಲ್ಲ ರೋಗನೂ ನಿರ್ವಹಣೆ ಮಾಡ್ತಾರು. ಅಂದ್ರೆ ಏರಿಯಾ ಕಡಿಮೆ ಇರ್ತೈತೆ ರೀ, 1 ಎಕರೆನೂ 2 ಎಕರೆನೂ ಅವ್ರಿಗೆ ನಡೀತೈತೆ ರೀ. ಮತ್ತಿದು ಸ್ವಲ್ಪ ಏರಿಯಾ ಜಾಸ್ತಿ ಆಗೋದ್ರಿಂದ ಅಂದ್ರೆ ನಮ್ಗೇನಾಗಿದ್ರೆ ಸಾವಯವ ಮಾಡಕ್ ಹೋದ್ವಿ ಅಂದ್ರೆ ನಮಗೆ ರೋಗ ಜಲ್ದಿ ಕಂಟ್ರೋಲ್ ಆಗಂಗಿಲ್ಲ, ಮತ್ತು ಅವೆಲ್ಲ ಔಷಧ ಅದು ನಾವು ಮಾಡ್ಕೋಬೇಕಾಗಿದ್ರಿ. ಇವು ರಾಸಾಯನಿಕ ಆದ್ರೆ ಸ್ವಲ್ಪ ರೆಡಿಮೇಡ್ ಸಿಗ್ತಾವ್ರಿ ಮಾರ್ಕೆಟ್ನಾಗ ಜಲ್ದಿ ಸಿಗ್ತಾವ್ರಿ. ಮತ್ತು ಅದಕ್ಕೆ ದ್ರಾಕ್ಷಿಗೆ ಏನೈತ್ರಿ, ಯಾವುದೇ ನಾವು ರೋಗ ಕಂಟ್ರೋಲ್ ಮಾಡಬೇಕಾದ್ರೆ ಮುಂಜಾಗ್ರತೆ ಸ್ಪ್ರೇ ಕೊಡ್ಬೇಕ್ರಿ, ಅದು ಪ್ರಿವೆಂಟಿವ್ ಪ್ರಿಕಾಷನರಿ ಅದು ಕೊಡ್ತಾರೆ ರೀ, ಪ್ರಿವೆಂಟಿವ್ ಮತ್ತು ಕ್ಯೂರಿಟಿವ್ ಎರಡು ಥರ ಔಷಧ ಸ್ಪ್ರೇ ಮಾಡ್ತೀರಿ. ಅಂದ್ರೆ 70% ಪ್ರಿವೆಂಟಿವ್ ಔಷಧ ಸ್ಪ್ರೇ ಮಾಡ್ಬೇಕು ದ್ರಾಕ್ಷಿಗೆ, ಅಂದ್ರೆ ರೋಗ ಬರೋಕ್ಕಿಂತ ಮುಂಚೆ ರೀ. ರೋಗ ಬಂದ್ಮ್ಯಾಗ ನಾವು ಬೇಕಾದಷ್ಟು ಪ್ರಯತ್ನ ಮಾಡ್ರು ಒಂದು 20% ರೀ ಡ್ಯಾಮೇಜ್ ಆಕೈತೆ ರೀ. ಹಿಂಗಾಗಿ ದ್ರಾಕ್ಷಿ ಒಳಗೆ ಮುನ್ನೆಚ್ಚರಿಕೆ ಹೊಡೆದ್ರಿಂದ ರೀ ಅದಕ್ಕೆ ಸ್ವಲ್ಪ ರಾಸಾಯನಿಕ ಹೆಚ್ಚು ಇದಿರ್ತಾವ ರೀ. ನಾವು ಜಮೀನಕ್ಕೆ ಸಾಧ್ಯ ಆದಷ್ಟು ಇದನ್ನ ಬಳಸ್ತೀವಿ ರೀ, ಸಾವಯವ ಮಾಡ್ತೀವಿ ಜಮೀನಕ್ಕೆ. ಅಂದ್ರೆ ದ್ರಾಕ್ಷಿಯಲ್ಲಿ ಸ್ವಲ್ಪ ಹವಾಮಾನ ವೈಪರೀತ್ಯದಿಂದ ಸ್ವಲ್ಪ ರೋಗ ರುಜಿನಗಳು ಬರ್ತಾವ ಅಂತ ಹೇಳ್ತಾರಲ್ಲ. ಹಾ, ಮೇನ್ ಅಲ್ಲಿ ದ್ರಾಕ್ಷಿ ಹವಾಮಾನ ಆಧಾರಿತ ಬೆಳೆ ರೀ. ಅದು ಹವಾಮಾನ ಆಧಾರಿತ ನಾವು ಪ್ರತಿಯೊಂದು ನೆಟ್ನಾಗ ನೋಡ್ತೀವಿ ಈಗೆಲ್ಲ, ಮಳೆ ಬರೋದು ವಾತಾವರಣ ಹೆಂಗೈತಿ ನೋಡ್ಕೊಂಡೆಲ್ಲ ಸ್ವಲ್ಪ ಪ್ರಿಕಾಷನರಿ. ಒಂದು ನಾ ಫಸಲ ಅತ್ತೊಂದು ಮಷಿನ್ ಕುಣಿಸ್ಯಾನೆ ಸರ್ ನ್ಯಾಗ ಒಂದು ಪ್ಲಾಟ್ನಾಗ ಫಸಲ, ಅದೇನು ಮುನ್ನೆಚ್ಚರಿಕೆ ಎಲ್ಲ ನಮಗೆ ಮಳೆ ಬರೋದು ಟೈಮಿಂಗ್ ಎಲ್ಲ ಹೇಳ್ತೈತ್ರಿ. ಮತ್ತು ನಾವು ಜಮೀನಿಗೆ ಎಷ್ಟು ನೀರು ಕೊಡಬೇಕು, ನೀರು ಅದಕ್ಕೆ ಸಫಿಷಿಯಂಟ್ ಆದ್ರೆ ನೀರು ಕೊಡಬೇಡತ್ತೆ ಹೇಳ್ತೈತ್ರಿ. ಮತ್ತು ಅದು ನೀರು ಬೇಕಾದ್ರೆ ಎಷ್ಟು ಸಿ ವಿ ಎತ್ತಂದ್ರೆ ಅದರ ಅಳತೆ ಹೇಳ್ತೈತ್ರಿ ನೀರಿನ ಮೆಜರ್ಮೆಂಟ್ ನಮಗೆ. ಮತ್ತು ಯಾವುದರ ರೋಗದು ಪ್ರಿಕಾಷನರಿ ಹೆಂಗೆ ರಿಸ್ಕ್, ಈ ರೋಗದ ರಿಸ್ಕ್ ಐತಿ. ದ್ರಾಕ್ಷಿ ಒಳಗೆ ಮೇನ್ ಕಾಡ್ದಂದ್ರೆ ದವಣಿ ಮಿಳ್ಳಿ ಹೋಗ್ತಾರೆ ರೀ, ದವಣಿ ಬುರಿ ಕರ್ಪ ಅದೇನು ರೋಗದ್ರಿ, ಒಂದು ಎರಡು ದಿವಸ ಆಗಾವ ನಮಗೆ ಮುನ್ಸೂಚನೆ ಕೊಡ್ತೈತೆ ರೀ ಮೆಷಿನ್. ಅದು ಯಾವ್ದಂದ್ರಿ? ಅದು ಫಸಲ್ ಕಂಪನಿ ಇದ್ರಿ. ಫಸಲ್ ಕಂಪನಿ ಅಲ್ಲಿ ನಾ ಮ್ಯಾಗಿನ್ ಪ್ಲಾಟ್ನಿಗೆ ಬಂದ್ರಲ್ಲ ಅಲ್ಲಿ ನೋಡ್ಬೋದ್ರಿ. ಅಲ್ಲಿ ಇತ್ತು ಮೆಷಿನ್ ಇರಿಗೇಷನ್ ಪರ್ಪಸ್ ಏನು ಮಾಡಿದ್ರು, ಕೆಳಗೆ ಅಲ್ಲಿ ಎರಡು ಇದನ್ನ ಹಾಕಿರ್ತಾರೆ, ಸೆನ್ಸರ್ ಇರ್ತಾವ ರೀ. ಸೆನ್ಸರ್ ಸಾಲಿನಾಗ ಒಂದು 18 ಇಂಚಿಗೆ ಒಂದು ಹಾಕಿರ್ತಾರು, ಅದು ಪ್ರೈಮರಿ ರೂಟ್ ಇದನ್ನ ಮಾಡ್ತೈತ್ರಿ. ಮತ್ತು ಸೆಕೆಂಡರಿ ರೂಟ್ ಏನೈತ್ರಿ ಆಮ್ಯಾಗ ಇದನ್ನ ಮಾಡ್ತೈತ್ರಿ. ಅದು ಒಂದು 12 ಇಂಚಿಗೆ ಹಾಕಿರ್ತಾರೆ. ಅದ್ರ ಮ್ಯಾಗ ನಮಗೆ ನೀರಿನ ಪ್ರಮಾಣ ಎಷ್ಟು ಅವಶ್ಯ ಐತಿ ಅಂದ್ರೆ ದ್ರಾಕ್ಷಿಗೆ ಏನೈತ್ರಿ ನೀರು ಹೆಚ್ಚು ಕುಡಿದ್ರಿಂದನು ರೋಗ ಬರ್ತಾವ್ರಿ. ಅಂದ್ರೆ ಅವಶ್ಯಕತೆ ಇದ್ದಷ್ಟು ನೀರು ಕೊಡ್ಬೇಕು, ಇದ್ದಷ್ಟು ನೀರು ಕೊಡ್ಬೇಕ್ರಿ. ಈಗ ನಾವೇನು ನೀರಿಂದ ನಿಯಂತ್ರಣ ಏನು ಮಾಡ್ತಿರ್ಲಿ ಅದರಿಂದನು ನಮಗೆ ಒಂದು 50% ರೋಗ ಕಂಟ್ರೋಲ್ ಮಾಡ್ಬೋದು. ಅಂದ್ರೆ ಫಸಲ್ ಮಷಿನ್ ಏನು ಕುಂದರ್ಸಿಂದ ನಿಮ್ಗೆ ಆ ಮಷಿನಿಂದ ನಿಮ್ಗೆ ತುಂಬ ಹೆಲ್ಪ್ ಆಗೈತೆ ಅಂತ ಅನ್ಸಿ ಹೆಲ್ಪ್ ಆಗುತ್ತೆ. ಈಗ ನಮ್ಗೆ ಸ್ವಲ್ಪ 50% ಹೆಲ್ಪ್ ಆಗೈತೆ ರೀ. ನಾವು ನೋಡ್ಕೊತಿರ್ತೀವ್ರಿ ಅಂದ್ರೆ ಸ್ವಲ್ಪ ಅದು ಮಳೆ ಬರೋಕ್ಕಿಂತ ಒಂದು 2-3 ತಾಸು ಮುಂಚೆ ಸ್ವಲ್ಪ ಈ ಟೈಪ್ ಮಳೆ ಬರ್ತೈತಿ ಹಿಂಗೆ ಹೇಳ್ತಾರೆ ನೋಡ್ಕೊಂಡು ನಾವು ಅದರ ಔಷಧ ಸ್ಪ್ರೇ ಇದನ್ನು ಸಿಂಪರಣೆ ಮಾಡ್ಕೋತೀವಿ ರೀ. ಮತ್ತು ಮಳೆ ಬಂದು ಹೋದ್ಮೇಲೆ ಮತ್ತು ಸ್ವಲ್ಪ ರೋಗದ್ದು ಹೇಳ್ತೈತಿ ರೀ, ನೀರು ಬಿಡೋದು ಹೇಳ್ತೈತಿ. ಅದು ನೋಡ್ಕೊಂಡು ಅಂದ್ರೆ ಒಂದು ಪ್ಲಾಟಿಗೆ ಮಾಡಿದ್ವಿ ರೀ, ಅದನ್ನ ನೋಡ್ಕೊಂಡು ಅದರ ಮ್ಯಾಗ ಎಲ್ಲ ಅಂದ್ರೆ ಒಂದು ರೌಂಡ್ 1 ಕಿಲೋಮೀಟರ್ 2 ಕಿಲೋಮೀಟರ್ ಎಲ್ಲ ಹವಾಮಾನ ಹೇಳ್ತೈತಿ. ಅಂದ್ರೆ ಸರೌಂಡಿಂಗ್ 1 ಕಿಲೋಮೀಟರ್ ಎಲ್ಲ ಹವಾಮಾನ ಹೇಳ್ತೈತಿ. ಆ ಒಂದು ಪ್ಲಾಟ್ನಾಗ ಕುಂದರ್ಸಿ ಆ ಪ್ಲಾಟ್ನಿಂದ ಏನು ಕ್ರಮಗಳನ್ನ ಕೈಗೊಳ್ಬೇಕಲ್ಲ, ಇನ್ನೊಂದು ಪ್ಲಾಟಿಗೆ ಅದೇ ತರ ತಗೋತೀರಿ, ಎರಡು ಪ್ಲಾಟಿಗೆ ಇದನ್ನ ಮಾಡ್ಕೊತೀನಿ. ಆ ಮಷಿನ್ದಿಂದ ನಿಮ್ಮ ಸುತ್ತಮುತ್ತಲಿನ ರೈತರಾದ್ರು ಏನಾದ್ರು ಹೇಳ್ಬೋದಲ್ರಿ? ಹಾಂ, ಅದೇನು ಯಾರು ಕುಣಿಸ್ಕೊಳಕ್ಕೆ ತೊಂದರೆ ಇಲ್ಲರಿ. ಅದು ತೋಟಗಾರಿಕೆ ಇಲಾಖೆಯಿಂದ ಅದಕ್ಕೆ ಸಹಾಯಧನ ಕೊಡ್ತಾರೆ ರೀ, 50% ಸಬ್ಸಿಡಿ ಐತ್ರಿ. ಮುಂದೆ ಅಂದ್ರೆ ಅದು 40,000 ರೂಪಾಯಿ ಅದ್ರ ಕಾಸ್ಟ್ ಐತ್ರಿ ಟೋಟಲ್, ಒಂದು ಇರಿಗೇಷನ್ ಸೆನ್ಸರ ಅದು ಮೇನ್ ಯೂನಿಟ್ ಇದು ಕೊಡ್ಸಕ್ರಿ. ಅದಕ್ಕೆಲ್ಲ ಕರೆನ್ಸಿ ಗಿರೆನ್ಸಿ ಹಾಕಿಸಿ ಅವ್ರು 20,000 ಇಲಾಖೆದವ್ರು ಕೊಡ್ತಾರೆ, ತೋಟಗಾರಿಕೆದವ್ರಿ 20,000 ನಾವು ಕಟ್ಬೇಕು ರೀ, ಮಷಿನ್ ಫಿಟ್ ಮಾಡ್ಬೇಕಾರ್ರಿ. ಒಂದು ವರ್ಷಕ್ಕೆ ಅವ್ರಂದ್ರೆ ನಾನು ಒಂದು ಇದು ಪ್ಯಾಕೇಜ್ ಇರ್ತದೆ ಸರ್ ಅದು, ನಾವು ಅದಕ್ಕೆ ನಮಗೆ ಅವಶ್ಯ ಇದ್ರೆ ಕುಡಿಸ್ಕೋಬೋದ್ರಿ ಅದನ್ನು, ಅಂದ್ರೆ ರೀಚಾರ್ಜ್ ಮಾಡಿಸ್ಬೋದು ರೀ. ನಾವು ಒಂದು ವರ್ಷದ ಮಾಡ್ಯಾರ ರೀ ಈಗ. ಅಂದ್ರೆ ಯಾವ ಥರ ನಾವು ಮೊಬೈಲ್ಗೆ ರೀಚಾರ್ಜ್ ಮಾಡಿದೆ ಆ ಥರ ರೀಚಾರ್ಜ್ ಮಾಡ್ತಾರೆ, ಪ್ರತಿ ತಿಂಗಳೂ ಮಾಡ್ಕೋಬೋದು ರೀ. ಮತ್ತು ಮೇನ್ಲಿ ನಮಗೆ ಈಗ ಬ್ಯಾಸಿಗಿಂತ ಕಡ್ಡಿ ಮಾಡ್ಕೊಳಕ್ಕಿಂತ ಅಕ್ಟೋಬರ್ದಾಗ ಸ್ವಲ್ಪ ಜಾಸ್ತಿ ಇದಿರ್ತೈತಿ ರೀ, ಹಾಗೆಲ್ಲ ನಮಗೆ ವಾತಾವರಣದ ಮುನ್ಸೂಚನೆ ಬೇಕಾಗಿರುತ್ತೆ. ಆ ಟೈಮ್ನಾಗ ಒಬ್ಬ ರೈತರು ಒಂದು 6 ತಿಂಗಳಷ್ಟೇ ಹಾಕೋತಾರೆ ರೀ, ಒಬ್ಬರು 3 ತಿಂಗಳು ಹಾಕೋತಾರೆ, ಅವ್ರ ಹಿಡಿದ್ರ ಮ್ಯಾಗ ರೀ. ಅದೆಲ್ಲ ಏನು 1 ವರ್ಷದ ಹಾಕೋರು ಚಲೋ ರೀ, ಯಾವಾಗಲೂ ನಮಗೆ ಹೇಳ್ತೈತಿ. ಅದೇನು ದ್ರಾಕ್ಷಿ ಅಂತ ಅಷ್ಟೇ ಅಲ್ರಿ, ನಮ್ಗೆ ಮಳೆ ಬರೋದ್ರಿಂದ ಹುಡುಕಾದ ನಾವು ಏನೋ ನಾವು ತೋಟದಾಗ ಕೆಲಸ ಮಾಡ್ಬೇಕಾಗಿತ್ತಂದ್ರೆ ಸ್ವಲ್ಪ ಲೇಬರ್ ಹಚ್ಚಬೇಕಾಗಿತ್ತಾರೆ, ಗುರ್ತಾಕೈತಿ ರೀ ಮಳೆ ಬರೋದು ಹೋಗೋದು ಏನ್ರಿ. ಅದು ಸ್ವಲ್ಪ ಅದ್ರದ ಮ್ಯಾಗ ನಾವು ಬೇರೆ ಬೆಳೆಗೂ ಅದನ್ನು ಇದನ್ನ ಮಾಡ್ಕೋದ್ರಿ. ಅಂದ್ರೆ ದ್ರಾಕ್ಷಿಯಲ್ಲಿ ಇಳುವರಿ ಚಲೋ ಐತೆ ಅಂತೀರಿ? ಹಾಂ, ದ್ರಾಕ್ಷಿಗೆ ಚಲೋ ಐತ್ರಿ ಇಳುವರಿ. ಅಂದ್ರೆ ದ್ರಾಕ್ಷಿ ಇಳುವರಿ ಅಂದ್ರೆ ಹೆಂಗ್ರಿ, ನಾವು ಅದಕ್ಕೆ ಪ್ರತಿಯೊಂದು ಏನು ಮಾಡಬೇಕು ಲಕ್ಷಿತ ಮಾಡ್ಕೋತ ಹೋಗ್ಬೇಕ್ರಿ. ಇದು ಇನ್ನಿತರ ಬೆಳೆಗಳಿಗೈತಿ ಏನು ಡಿಲೇ ಮಾಡಂಗಿಲ್ಲರಿ, ಟೈಮ್ ಟು ಟೈಮ್ ಅದಕ್ಕೆ ಸ್ಪ್ರೇ ಕೊಡ್ಬೇಕ್ರಿ, ಡ್ರಿಪ್ನಾಗ ಕೊಡಬೇಕು, ಪ್ರತಿಯೊಂದು ಮಾಡ್ಕೋತ ಹೋದ್ರೆ ಚೆನ್ನಾಗೈತ್ರಿ. ಈ ಸಲ ಅನ್ಕ ರೇಟ್ ಮುಡ್ಕಿಂದ ಭಾಳ ಚಲೋ ಆಗೈತೆ ಸರ್, ಈಗ ಹಿಡಿದು ಏನು ರೇಟ್ ಇದ್ದಿದ್ದಿಲ್ಲ ರೀ, ಈ ಸಲ ಈಗ ನಂದು ಸೌದಾಕ್ ಹಚ್ಚಿನಿ ಸರ್, ಮೂರು ಪ್ಲಾಟಿಂದ ಒಂದೊಂದು ಬಾಕ್ಸ್ ಸ್ಯಾಂಪಲ್ ಹಚ್ಚಿನಿ ರೀ. ಹಳದಿ ಬತ್ತು, ಹಸಿರು ಮಣಕ್ ಬತ್ತು 401 ಒಂದು ಮರ ಐತ್ರಿ, 441 ಮರ ಐತ್ರಿ, 445. ಈಗ ಖರ್ಚೆಲ್ಲ ತೆಗೆದ ಆದಾಯ ನಿಮಗೆ ದ್ರಾಕ್ಷಿ ರೇಟ್ ಚಲೋ ಸಿಕ್ತಂದ್ರೆ ಸಿಗ್ತದೆ ಸರ್. ಖರ್ಚು ಜಾಸ್ತಿ ಸರ್, ಸ್ವಲ್ಪ ಲೇಬರ್ದು ಈ ಏರಿಯಾದಾಗೆಲ್ಲ ಲೇಬರ್ದು ಭಾಳ ಸರ್, ಲೇಬರ್ದು ಮತ್ತು ಔಷಧಿ ಮತ್ತು ಗೊಬ್ಬರ ಹಾಕ್ತೀವಿ, ಗೊಬ್ಬರದೆಲ್ಲ ಖರ್ಚು ಭಾಳ ಇರ್ತಾವೆ ರೀ. ಅದನ್ನು ನಾವು ನೋಡ್ಕೊಂಡು ಮಾಡ್ಬೋದು ರೀ. ಅದನ್ನು ಅದಕ್ಕೆ ನಮಗೆ ಏನು ಅವಶ್ಯಕತೆ ಐತಿ, ಈ ಮಷೀನು ಹೇಳ್ತೈತೆ ಸರ್, ಅದಕ್ಕೆ ಗೊಬ್ಬರ ಹಾಕೋದು ಹೇಳ್ತೈತೆ ರೀ. ಅದರಿಂದ ನಾವು ನಮಗೆ ಏನು ಅವಶ್ಯಕತೆ ಐತಿ ಅದನ್ನು ಹಾಕೋದು ರೀ, ಅವಶ್ಯಕತೆ ಇಲ್ಲದ ಬಿಡೋದು ರೀ, ಬಿಟ್ಕೊಂಡು ಅದು ಮಾಡ್ಕೊಂಡು ಇದಾದ್ರೆ ಚಲೋ ಆಗ ಸರ್. ದ್ರಾಕ್ಷಿ ಜೊತೆಗೆ ಮತ್ತೆ ಯಾವ ಬೆಳೆಗಳನ್ನು ಬೆಳಿತೀರಿ ನೀವು? ನಾವು ದ್ರಾಕ್ಷಿ ಜೊತೆಗೆ ಕಬ್ಬು ಬೆಳಿತೀವಿ ರೀ. ಕಬ್ಬು ಮಾಡಿರ್ತೀವಿ ರೀ. ಕಬ್ಬಿನ ಒಂದು ಮೂರು ಕುಳೆ ತೆಗಿತೀರಲ್ಲೇ, ಮೂರು ಕುಳೆ ಕಬ್ಬು ತೆಗೆದಾಗ ಮೆಕ್ಕೆಜೋಳ ರೀ, ಮತ್ತು ಸೂರ್ಯಕಾಂತಿ ಹಾಕ್ತೀವಿ ರೀ, ಒಂದೊಂದು ಸಲ ತೊಗರಿ, ಉದ್ದ, ಹೆಸರ, ಮತ್ತು ಶೇಂಗಾನು ಹಾಕಿರ್ತೀವಿ. ನಮಗೆ ಯಾವ್ಯಾವ ಅಂದ್ರೆ ನಮಗೆ ಶೇಂಗಾದು ಮನೆ ಪೂರ್ತಿಗೆ ಅನುಕೂಲ ಹಾಕೋರಿ, ತೊಗರಿ ಹಿಂಗೆ ನಮ್ಗೆ ಎಷ್ಟೆಷ್ಟು ಇದಾಕೈತಿ, ನಮ್ಗೆ ಯಾವ ಬೆಳೆ ಸಾಧ್ಯ ಆಗೈತೆ ಎಲ್ಲ ಬೆಳೆ ಬೆಳಿತೀವಿ ರೀ. ಅಂದ್ರೆ ನೀವು ಒಂದು ಸಮಗ್ರ ಕೃಷಿ ಪದ್ಧತಿಯನ್ನು ಅನುಸರಿಸಿ ನಿಮ್ಮ ತೋಟದಾಗ? ಮತ್ತು ಹಣ್ಣು ಹಂಪಲ್ದು ಎಲ್ಲ ಚಿಕ್ಕು ಐತ್ರಿ, ಮಾವು ಐತ್ರಿ, ಮತ್ತು ಪೇರು ಗಿಡ ಅದಾವ್ರಿ ಎಲ್ಲ, ಮತ್ತು ತೆಂಗಿನ ಮರ ಅದಾವ್ರಿ. ನಮ್ಗೆ ಏನೇನು ಅವಶ್ಯಕತೆ ಐತಿ, ಮನೆಗೂ ಅವಶ್ಯಕತೆ ಹೆಚ್ಚಾಗಿದ್ದು ಮಾರ್ತೀವಿ ರೀ. ಅಂದ್ರೆ ನಿಮ್ಮ ಮನೆಗೆ ಏನು ಅವಶ್ಯಕತೆ ಐತಿಲ್ಲ ಎಲ್ಲ ನಿಮ್ಮ ತೋಟದಾಗ ಸಿಗ್ತಾವೆ ಹೇಳ್ತೀರಿ ನೀವು? ಸಾಧ್ಯ ಇದ್ದಟ್ಟ ಒಂದು 50% ಎಲ್ಲ ನಮ್ಮ ತೋಟದಿಂದನೇ ಇದನ್ನು ಮಾಡ್ತೀವಿ. ಸ್ವಲ್ಪ ನಮ್ಗೆ ಮನೆಗೆ ಎಷ್ಟು ಹತ್ತೈತಿ ಅಷ್ಟು ಕಾಯಿಪಲ್ಲೆ ಮಾಡ್ಕೋತೀವಿ ರೀ. ಅಂದ್ರೆ ಮಾಡ್ಬೋದು ರೀ, ಕಾಯಿಪಲ್ಲೆ ಎಲ್ಲ ದೊಡ್ಡ ಪ್ರಮಾಣದಾಗ ಮಾಡ್ಬೋದು ರೀ. ಆದರೆ ದ್ರಾಕ್ಷಿ ಕಬ್ಬು ಎಲ್ಲ ಇರೋದ್ರಿಂದ ನಾವು ಸುಮ್ಮನೆ ನಮಗೆ ಎಷ್ಟು ಮನೆಗೆ ಅವಶ್ಯಕತೆ ತಟ್ಟ ಮಾಡ್ಕೋತೀವಿ ರೀ. ಕಬ್ಬು ಎಷ್ಟು ಎಕರೆ ಐತ್ರಿ? ಕಬ್ಬು ಈಗ ಒಂದು 10 ಎಕರೆ ಐತ್ರಿ ಟೋಟಲ್. 10 ಎಕರೆ ಕಬ್ಬು ಐತ್ರಿ. ಯಾವ ಕಬ್ಬು ಬೆಳಿತೀರಿ ನೀವು? ಕಬ್ಬು ಎಲ್ಲ ವೆರೈಟಿ ಬೆಳಿತೀವಿ ರೀ. ಈಗ ಇದ್ದಿದ್ದು ಈಗ ಮನೆ ಮುಂದೆ ಇಲ್ಲಿ 13,374 ಇದೆ, ಮುಂದೆ 1,000 ರೂಪಾಯಿ ಐತೆ ಬರ್ತಾರೆ, 10,005 ಐತಾರೆ ಅದು ಐತ್ರಿ. ಮುಂದೆ 265 ಐತಾರಲ್ಲಿ, 265 ರೀ. ಮುಂದೆ 86032 ಆ ವೆರೈಟಿ ಬೆಳಿತೀರಿ. ಮುಂದೆ ಮಂಡ್ಯ 517 ಬರ್ತೈತಾರಲ್ಲಿ. ಅಂದ್ರೆ ಎಲ್ಲ ವೆರೈಟಿ ತಳಿ ಎಲ್ಲ ವೆರೈಟಿ ಬೆಳಿತೀರಿ ನೀವು? ಟ್ರೈ ಮಾಡ್ತೀರಿ ಹ್ಞೂನ್ರಿ. ಕಬ್ಬಿನಾಗ ಅಂದ್ರೆ ಯಾವ್ಯಾವ ಅಂದ್ರೆ ಈಗ ನಮಗೆ ಜಲ್ದಿ ಕಡಿಮೆ ಅವಧಿ ಒಳಗೆ ಇಳುವರಿ ಹೆಚ್ಚು ಬರ್ಬೇಕು ರೀ. ಸಾಲಿಂದ ಸಾಲಿಗೆ ಎಷ್ಟು ಇಡ್ತೀರಿ ನೀವು ಕಬ್ಬಿನಲ್ಲಿ? ಕಬ್ಬು ಸಾಲಿಂದ ಸಾಲಿಗೆ 4 ಫುಟ್ ಇಡ್ತೀವಿ ರೀ, 4.5 ಫುಟ್ ತನಕ ಇಡ್ತೀವಿ ರೀ. ಮತ್ತು ಅದು ನಾವು ನಾಟಿ ಪದ್ಧತಿ ಏನೈತಿ, ಏನು ಹಚ್ಚಂಗಿಲ್ಲ ರೀ, ಅಗಿನೂ ಹಚ್ತೀವಿ ರೀ, ಹೆಚ್ಚಾನ ಹೆಚ್ಚು ನಾವು ಬೀಜನ ಹಚ್ತೀವಿ ರೀ, ಬೀಜಗಳನ್ನ ಸ್ವಂತ ಬೀಜ ಮಾಡ್ಕೊಂಡಿರ್ತೀವಿ ರೀ. ನಮ್ಗೆ ಇಲ್ಲಿ ಇರ್ಲಿಕ್ಕೂ ಕಂಕನೋಡಿಯಾಗ ನಮ್ಮ ಅಲ್ಲಿ ಎಲ್ಲ ಕಬ್ಬಿನ ಏರಿಯಾ ರೀ, ಅಲ್ಲಿ ಬೀಜ ತಂದು ಅಲ್ಲಿದೆ ಮಾಡ್ಕೋತೀರಿ. ಈಗ ಸಾಲಿನ ಸಾಲಿಗೆ 4 ಫುಟ್ ಅಂತೇಳಿ ಹೇಳಿದ್ರಿ ಕಬ್ಬಿನಾಗ, ಅದ್ರೊಳಗೆ ಮಧ್ಯದಲ್ಲಿ ಏನಾದ್ರು ಬೆಳೆಗಳನ್ನ ಬೆಳಿತೀರ ಏನ್ ಮಾಡ್ತೀರಿ? ಮಧ್ಯದಾಗ ಬೆಳಿತೀವಲ್ಲ ರೀ, ಮಧ್ಯದಾಗ ಅದ ಶೇಂಗಾ ಹಾಕಿದ್ರಿ ಸಲ, ಒಂದೊಂದು ಸಲ ಕಡ್ಲಿನ ಹಾಕಿರ್ತೀರಿ, ಮತ್ತೆ ಇವು ಉದ್ದ ಬರ್ತೈತಿ ರೀ, ಹೆಸರು ಬರ್ತೈತಿ. ನಾವು ಯಾವ ರೀತಿ ಮಾಡ್ಕೋತೀವಿ ಅದ್ರ ಮೇಲೆ ಡಿಪೆಂಡ್ ರೀ. ಅಂದ್ರೆ ಇವು ಅಲ್ಪಾವಧಿ ಬೆಳೆ ಹಾಕಲ್ರಿ, ಅದ ಕಬ್ಬು ದೊಡ್ಡದಾಗಿ ಕಬ್ಬಿನ ಬೋದ್ ಮುರಿತೀವಲ್ರಿ, ಬೋದ್ ಮುರಿದ ಸಾಲ ಬಿಡ್ತೀವಲ್ರಿ, ಆ ಟೈಮ್ನಾಗ ಅಟ್ರಾಗ ಈ ಬೆಳೆ ಬರ್ತೈತಿ ರೀ. ಮತ್ತೆ ಏನಾಕೈತಿ ರೀ, ಏನೋ ಬರ್ಲಿಕ್ಕೂ ಸ್ವಲ್ಪ ಇದಾದ್ರೂ ಗೊಬ್ಬರ ಹಾಕೈತಿ ರೀ. ಅಲ್ಲಿ ಗೊಬ್ಬರ ಹಾಕೈತಿ. ನಾವೀಗೇನ ರೂಟರ್ ಕಲ್ಟಿವೇಟರ್ ಬರ್ತಾವಲ್ರಿ, ಕಲ್ಟಿವೇಟರ್ ಇಂದ ಇದು ಮಾಡಿದ್ರೆ ಬೋದ್ ಇರಿಸೋ ಟೈಮ್ನಾಗ ಎಲ್ಲ ಬೋದ್ ಹೊಡೆದು ಇದು ಮಾಡ್ತೀವಲ್ರಿ. ಮತ್ತೆ ಮಧ್ಯೆ ಬೆಳೆ ಹಾಕೋದ್ರಿಂದ ಸ್ವಲ್ಪ ಕಸದ ಪ್ರಮಾಣ ಕಡಿಮೆ ಆಕೈತ್ರಿ, ಕಳೆ ನಿಯಂತ್ರಣ ಮಾಡಕ್ ಅನುಕೂಲ ಆಕೈತ್ರಿ. ಅಂದ್ರೆ ಹಂಗೆ ನಾವು ಓಪನ್ ಬಿಟ್ಟಿವಿ ಅಂದ್ರೆ ಕಬ್ಬು ದೊಡ್ಡದಾಗುತ್ತಾನ, ನಮ್ಗೆ ಕಸದ ಸಮಸ್ಯೆ ಇದೆ ಜಾಸ್ತಿ ಆಗೈತೆ. ಹಾ, ಕಳೆ ನಿಯಂತ್ರಣ ಮಾಡೋದು ಕಷ್ಟ ಆಕೈತ್ರಿ. ಸೊ ಬೆಳೆ ಇದ್ರೆ ಅದ್ರ ಜೊತೆ ಕಳೆ ನಿಯಂತ್ರಣ ಆಕೈತ್ರಿ, ಮತ್ತೊಂಥರ ನಮಗೆ ಬೆಳೆನು ಸಿಗ್ತೈತ್ರಿ. ಅಂದ್ರೆ ಬೇರೆ ಬೆಳೆಗಳನ್ನ ಕಬ್ಬಿನೊಳಗೆ ಬೆಳೆಯೋದ್ರಿಂದ ಅದ್ರ ಎಲೆಗಳ ಉದ್ರಿ ಹಸಿರೆಲೆ ಗೊಬ್ಬರನ ಕಬ್ಬಿ ಸಿಕ್ಕಂಗ ಆಗೈತೆ ಅಂತ ಹೇಳ್ತಾರೆ ನೀವು? ಹಾ, ಸಿಗ್ತೈತ್ರಿ ಅವಶ್ಯ ರೀ. ಅದೊಂಥರ 1000 ಟೈಪ್ ನಮ್ಗೆ ಕೆಲಸ ಕೊಡತ್ರಿ. ಅದರೊಳಗೆ ಮಧ್ಯೆ ಹಸಿರೆಲೆ ಗೊಬ್ಬರಗಳನ್ನ ಏನಾದ್ರೂ ಮಾಡ್ತೀರಿ ನೀವು ಕಬ್ಬಿನಾಗ? ಹಸಿರೆಲೆ ಗೊಬ್ಬರ ಅಂತೇನು ಮಾಡಂಗಿಲ್ರಿ. ನಾವು ಈಗ ಒಂದೊಂದು ಸಲ ಏನು ಮಾಡ್ತೀವಿ ರೀ, ಕಬ್ಬು 3-4 ಕುಳಿ ಏನು ಕಬ್ಬು ತೆಗಿತೀವಲ್ರಿ, ಆ ಟೈಮ್ನಾಗ ತೊಗರಿಯೋದು ಹಾಕಿರ್ತೀವಲ್ರಿ, ತೊಗರಿ ಇಲ್ಲ ಮೆಕ್ಕೆಜೋಳ. ಅವು ಈ ಸಲ ಏನು ಮಾಡಿನ್ರಿ, ನಾಳೆ ಗೊಬ್ಬರ ಅಂದ್ರೆ ಎರೆ ಭಾಳ ಆಗೋದ್ರಿಂದ ನಮ್ಗೆ ತಿಪ್ಪೆ ಗೊಬ್ಬರ ಸಾಕಷ್ಟು ಪ್ರಮಾಣ ಸಿಗಂಗಿಲ್ರಿ. ನಮಗೆ ಎಷ್ಟು ಸಾಧ್ಯ ಆಕೈತೆ ನಾವು ಮನೇಲಿ ಮಾಡ್ಕೊಂಡಿರ್ತೀವಿ ರೀ, ನಮ್ಮ ಸ್ವಂತ ದನ ಇರ್ತಾವ ರೀ, ಮತ್ತೆ ಅಲ್ಲಿ ಊರಂದು ತರಿಸ್ತೀವಿ ರೀ. ಮತ್ತು ಅದಕ್ಕೆ ಏನು ಮಾಡಿದ್ವಿ ರೀ, ಅದ ತೊಗರಿ ರೀ, ತೊಗರಿ ಏನ ಕಟಾವು ಮಾಡಿದ್ವಲ್ಲ ರೀ, ಕಟಾವು ಮಾಡೋಣ ರೂಟ್ರ್ ಹೊಡೆದ್ರಿ, ಎಲ್ಲ ಕಟ್ಟಾಗಿ 2 ಸಲ ರೂಟ್ ಹೊಡೆಯನ ರೀ, ಎಲ್ಲ ಮಿಕ್ಸ್ ಆಗಿ ಹಸಿರಲ್ಲಿ ಗೊಬ್ಬರನ ಹಾಕ್ತಾರೆ. ಈ ಸಲ ನಮ್ಮ ಕಬ್ಬು ಭಾಳ ಚಲೋ ಬಂದೈತಿ ರೀ, ಅಲ್ಲಿ ಇನ್ನೊಂದು 4 ಎಕರೆ ಕಬ್ಬು ಮಾಡಿದ್ವಿ ರೀ, ತೊಗರಿ ಇತ್ತು ರೀ ಪೂರ ಎಲ್ಲ. ಮೊದಲ ಉದ್ದಿತ್ತು ಉದ್ದಾರಣ ಉದ್ದೆಲ್ಲ ತಗೊಂಡು ಇದ್ರ ಮಾಡೋಣ, ತೊಗರಿ ಏನು ಕಟಾವು ಮಾಡಿದ್ವಲ್ಲ ರೀ, 2 ಸಲ ರೂಟ್ರ್ ಹೊಡೆಯೋಣ ಪೂರ ಎಲ್ಲ ಕಟ್ಟಾಗಿ ನಮ್ಗ ಗೊಬ್ಬರ ಆಗಿತ್ತು. ಸಾವಿರ ಅಂದ್ರೆ ತೊಗರಿ ರಾಶಿ ಮಾಡಿ ಅದ್ರ ಏನ್ ಕಟ್ಟಿಗೆಗಳು ಉಳಿದಿರ್ತಾವಲ್ಲ ಅವು ಕಟ್ಟರ ಹೊಡೆದ ನೆಗಳಿಗೆ ಮುಚ್ಚಿಬಿಟ್ರೆ ಗೊಬ್ಬರ ಕಡೆ ಕೊಯ್ಕೊಂಡಿರಿ. ಮೊದಲ ಕೊಯ್ಕೊಂಡ ರಾಶಿ ಮಾಡಿದ್ರಿ, ಕೊಯ್ಕೊಂಡ್ರು ಇನ್ನ ಒಂದ್ ಎರಡ್ ಮೂರ್ ಫುಟ್ ಹೈಟ್ ಉಳಿದಿರ್ತೈತ್ರಿ, ತಪ್ಪಲು ಇರ್ತೈತ್ರಿ. ಅದೇನ್ ನಾವು ಕುರಿಯೋದೇನ್ ಮೇಯಿಸ್ಲಿಲ್ರಿ. ಗೊಬ್ಬರ ಆಗೋ ಸಂಬಂಧ ಏನ್ ಮಾಡಿದ್ರಿ, ರೂಟರ್ ದೊಡ್ಡ ಟ್ರ್ಯಾಕ್ಟರ್ ರೂಟರ್ ಹೊಡೆನ ರೀ, ಎಲ್ಲ ಕಟ್ಟಿಗೆ ಸೈತ್ರಿ, ಕಟ್ಟಿಗೆನ ಹಸಿ ಇರ್ತೈತ್ರಿ, ಕಟ್ಟಿಗೆ ಸೈತ ಎಲ್ಲ ಕಟ್ಟಾಗಿ ಮುಕುಣಿಯಾಗಿ ಅದ ಸ್ವಲ್ಪ ದಿನ ಬಿಡಾನ ಮಳಿ ಆತತ್ತಿಕೋರಿ, ಎಲ್ಲ ಕೊಡತ್ತ ಮಣ್ಣಾಗಿ ಬಿಡ್ತೈತ್ರಿ. ಈಗ ಗೊಬ್ಬರ ನೀವು ಸಾವಯವ ಮಾಡ್ತೇನೆ ಅಂತ ಹೇಳಿದ್ರಿ, ತಿಪ್ಪೆ ಗೊಬ್ಬರ ಅದನ್ನ ಹಾಕ್ತೇನೆ ಅಂತ ಹೇಳಿ, ನೀವು ದನಕರುಗಳನ್ನ ಎಷ್ಟೊಂದ ಸಾಕಿರೇನು? ದನಕರ ಇಲ್ಲೇನ್ ಒಂದ್ ಎರಡ್ ದಿನ ಇರ್ತಾವ್ರಿ, ಎರಡ್ ದಿನ ನಾವ್ ಎಷ್ಟು ಸಾಧ್ಯ ಆಕೈತಿ ಅಟ್ ಒಂದ್ ತಿಪ್ಪೆ ಗುಂಡಿ ಮಾಡ್ಕೊಂಡ್ರಿ, ಕಸ ಕಡ್ಡಿ ಮತ್ತ ನಾವು ಸಾಧ್ಯದ ಮೇವ್ ಏನ್ ಮಾಡ್ತೀವ್ರಿ, ಮಷಿನ್ ಇಟ್ಟಿದ್ರಿ, ಮಷಿನ್ ಕಟ್ ಮಾಡೋದ್ರಿಂದ ಮೇವು ವೇಸ್ಟ್ ಆಗಂಗಿಲ್ರಿ, ಮತ್ತ್ ನಮಗ ಗೊಬ್ಬರ ಚಲೋ ಹಾಕೈತ್ರಿ, ಉಳ್ದೇನ ತಿಪ್ಪಿಗೆ ಹಾಕ್ತಿವಲ್ರಿ. ಈಗ ನಾವ್ ಡೈರೆಕ್ಟ್ ಮೇವು ಹಾಕೋದ್ರಿಂದ ದನಗಳ ಹಂಗ ಸರಿಯಾಗಿ ಅವ್ ತಿನ್ನಕ್ ಆಗಂಗಿಲ್ರಿ, ಅಂದ್ರ ವೇಸ್ಟು ಹೆಚ್ಚಾಕೈತ್ರಿ ಮೇವು, ಮತ್ತ ತಿಪ್ಪಿ ಒಳಗೂ ಜಲ್ದಿ ಕಳೆಯಂಗಿಲ್ರಿ. ಅದ ಕಡಿತ ಚೆನ್ನಾಗಿ ಕಡಿತರ ಗೊಬ್ಬರ ಚಲೋ ಹಾಕೈತ್ರಿ, ಇರ್ಲಿಕ್ಕಂದ್ರ ಗೊಬ್ಬರ ಇದಾಗಂಗಿಲ್ರಿ. ಅದಕ್ಕೆ ನಾವು ಮಷಿನ್ ಏನು ಕಟ್ ಮಾಡ್ತೀವಲ್ರಿ, ಕಣಿಕೆ ಆಗಲ್ರಿ, ಮತ್ತೀಗ ನಾವು ವಾಡಿ ಕಬ್ಬಿನ ವಾಡಿ ತರಲ್ರಿ, ವಾಡಿ ಆಯಿತು, ಮತ್ತೀಗ ನಮ್ದು ಇದೇನು ಸಜ್ಜಿ ಮೇವು ತರಲ್ರಿ, ಅದ ಸ್ವಲ್ಪ ಬಿರ್ಸಾತಂದ್ರಿ, ಕಟ್ ಮಾಡಿದ್ರೆ ಎಲ್ಲ ಮಷಿನ್ ಕಟ್ಟಾಗಿ ಪೌಡರ್ ಹಾಕಿದ್ರಿ, ದನಗಳಿಗೂ ಮೇವು ವೇಸ್ಟ್ ಆಗಂಗಿಲ್ರಿ, ಅದು ನಾಳೇನು ಉಳಿದು ತಿಪ್ಪಿಗೂ ಜಲ್ದಿ ಇದಾಕೈತ್ರಿ. ಅಂದ್ರೆ ಇಲ್ಲಿ ನಿಮ್ ಹೊಲದಂತ ಬೆಳೆದಂತ ಬೆಳೆಗಳನ್ನ ನೀವು ದನಗಳಿಗೆ ಮೇವು ಮಾಡ್ತೀರಿ, ಆ ಉಳಿದಂತ ಏನ ಕಡ್ಡಿ ಅದು ಏನಿರ್ತಾವಲ್ಲ ತಿಪ್ಪಿ ಗುಂಡಿಗೆ ಹಾಕ್ತೀರಿ. ಇಲ್ಲೆಲ್ಲ ನಮ್ದು ಬಾದಾಮ್ ಗಿಡ ಅದೆಲ್ಲ ಗಿಡಗಂಟಿದಾವ್ರಿ, ಇವೆಲ್ಲ ಡೈಲಿ ಏನ್ ಮಾಡ್ತಾವ್ರಿ, ತಪ್ಪಲ ಕಾಯಿಲೆ ಬೀಳ್ತಾವ್ರಲ್ಲ, ಅದನ್ನೆಲ್ಲ ನಾವೇನ್ ಮಾಡ್ತೀವ್ರಿ, ಕಸ ಹುಡಿಗೆ ಅಂದ್ರ ಮಣಿ ಮುಂದೆ ಸ್ವಚ್ಛ ನೀರ್ತೈತ್ರಿ. ನಮಗೆ ಇನ್ನೊಂದ್ ಪ್ಲಸ್ ಪಾಯಿಂಟ್ ಏನ್ರಿ, ಸ್ವಚ್ಛ ಆಗಿತ್ತು ತಿಪ್ಪಿಗೂ ಹಾಕಿದ್ರೆ ಗೊಬ್ಬರ ಹಾಕಿತ್ತು, ಅದೇ ಮುಂದೆ ನಮ್ಮ ಬೆಳೆಗಳಿಗೆ ಗೊಬ್ಬರ ಸಿಗ್ತೈತೆ ಅಂತ ಹೇಳಿ. ಎಲ್ಲ ನಮ್ದು ಬಾದಾಮ್ ಗಿಡ ಅದ್ರ ಎಲ್ಲ ಕೆಲವೊಂದಿಷ್ಟು ಜನ ಬೈತಿರ್ತಾರ್ರಿ, ಏರ್ ಕಸ ಹಾಕೈತಿ, ಯಾಕೆ ಗಿಡ ಹಚ್ಕೊಂಡ್ರೆ. ಮತ್ತ ನಮಗ ಈಗ ಬೇಸಿಗೆ ಟೈಮ್ನಾಗ ನೆರಳು ಹಾಕೈತ್ರಿ, ಮನೆ ಮುಂದೆ ಒಂದ್ ಶೂನು ಹಾಕೈತ್ರಿ, ತಂಪಿರ್ತೈತ್ರಿ. ಮತ್ತ ನಮ್ಗೇನ್ ಹಾಕೈತ್ರಿ, ಅದ ತಪ್ಪಲು ಉದುರುದ್ರಿ, ಬಾದಾಮ್ ಗಿಡಕ್ಕೆ ಇದಕ್ಕೆ ತಪ್ಪಲು ಮಾಡ್ರಿ, ತಪ್ಪಲು ಕಾಯಿನೂ ಇರ್ತೈತ್ರಿ. ನಾವು ಎಲ್ಲ ಏನ್ ಮಾಡ್ತೀವ್ರಿ, ಕ್ಲೀನ್ ಹಂಗೆ ಎಲ್ಲ ಕಸ ಹುಡುಗಿ ಅದನ್ನ ಓದ ತಿಪ್ಪಿಗೆ ಹಾಕ್ತೀವ್ರಿ, ಅದ್ರ ಮ್ಯಾಗ ಸಗಣಿ ಹಾಕ್ತೀವ್ರಿ, ದನಗಳ ಸಗಣಿ ಇರ್ತೈತ್ರಿ. ಮತ್ತ ಅಲ್ಲಿ ಏನ್ ಮಾಡ್ಯಾನ್ರಿ, ದನಗಳ ಶೆಡ್ಡಿಗೆ ರೀ ಹಿಂದೊಂದ ಒಂದ್ ಒಂದ್ ಎರಡ್ ನೂರ್ ಮುನ್ನೂರ್ ಲೀಟರ್ ಅಥ ಒಂದ್ ಇದನ್ನ ಕಡಿಸಿನ್ರಿ, ಹೊಂಡ ಹೊಂಡ ಇದೆ, ಅದೆಲ್ಲ ನಾವು ಅವೇನ ಮೂತ್ರ ದನಗಳ ಇದಿರುತ್ತಲ್ರಿ, ಗೋಮೂತ್ರ ಆಗ್ಲಿ ಇದಾಗ್ಲಿ, ಗೋಮೂತ್ರನು ನಾವು ಕಲೆಕ್ಟ್ ಮಾಡ್ತೀವ್ರಿ. ಗೋಮೂತ್ರ ದ್ರಾಕ್ಷಿ ಬಿಡ್ತೀರಿ? ಹ್ಞೂ ರೀ, ಡ್ರಿಪ್ನಾಗ ಬಿಡ್ತೀವ್ರಿ, ಮತ್ತ ಒಂದೊಂದ್ಸಲ ಸ್ಪ್ರೇನು ಮಾಡ್ತೀವ್ರಿ. ಗೋಮೂತ್ರ ಸ್ಪ್ರೇ ಮಾಡಿದಾಗ ಇವದು ಕಂಟ್ರೋಲ್ ಆಕೈತ್ರಿ ನಮಗ್ರಿ, ತಿರುಪಿಸೋದು ತಿರುಪಿಸನುಷಿ ಅವು ಕಂಟ್ರೋಲ್ ಆಕೈತ್ರಿ. ನಾವು ಸಾಧ್ಯದಟ್ಟು ಜಮೀನ್ಗೆ ಕೊಡ್ತೀವ್ರಿ ಡ್ರಿಪ್ನಾಗ ಗೋಮೂತ್ರದ್ರಿ. ಈಗ ನಾವು ಚಟ್ನಿ ಮಾಡ್ತೀವಲ್ರಿ ಅಕ್ಟೋಬರ್ ಏಪ್ರಿಲ್ನಾಗ, ಆಗ ನಾವು ಬಿಳಿ ಬೇರೆ ಬೆಳವಣಿಗೆ ಸಲುವಾಗಿ ಇವು ಬಿಡ್ತೀವ್ರಿ, ಅವಕ್ಕೆ ರೂಟದ ಡೆವಲಪ್ ಮಾಡಕ್ರಿ. ಏನೋ ರೆಡಿ ಫಾರ್ಮ್ ಕೆಲವೊಂದಿಷ್ಟು ಅವು ಆರ್ಗ್ಯಾನಿಕ್ ಇರ್ತಾವ್ರಿ, ಅದ್ರ ಜೊತೆ ಏನು ನಾವು ಗೋಮೂತ್ರ ಕಲೆಕ್ಟ್ ಮಾಡಿರ್ತೀವಲ್ರಿ, ಗೋಮೂತ್ರದಾಗ ನೈಟ್ರೋಜನ್ ಇರ್ತೈತ್ರಿ, ಮತ್ತೆ ಬಹಳ ಅಗದಿ ಬೆಸ್ಟ್ ರೀ ಗೋಮೂತ್ರ, ಪೋಷಕಾಂಶ ಇರ್ತಾವ್ರಿ, ಅದನ್ನೇನತಿ ನೆಲಕ್ಕೆ ಕೊಡ್ತೀವ್ರಿ. ಮತ್ತ ನಾವು ಈಗ ಎರಡು ವರ್ಷ ಏನ್ ಮಾಡತ್ತಿದ್ವಿ, ಗೋಮೂತ್ರ ಕಲೆಕ್ಟ್ ಮಾಡಿರ್ತಲ್ರಿ ಗೋಮೂತ್ರ, ಈಗ ದ್ರಾಕ್ಷಿ ಅಕ್ಟೋಬರ್ ಚಟ್ನಿ ಮಾಡ್ತೀವಲ್ರಿ, ಡಾರ್ಮಿಕ್ಸ್ ಪೇಸ್ಟಿಂಗ್ ಮಾಡ್ತೀವಲ್ರಿ, ಆ ಪೇಸ್ಟಿಂಗ್ ನಾವು ಕುಡಿಸ್ತೀನ್ರಿ. ಒಬ್ಬೊಬ್ರು ಇದನ್ನ ಕುಡಿಸ್ತಾರ್ರಿ, ಕೆಮಿಕಲ್ ಗೊಬ್ಬರ 13:45 ಯೂರಿಯಾ ಹಾಕ್ತಾರ, ಅದ್ರ ಬದ್ಲಿ ನಾವು ಇದನ್ನ ಹಾಕಿಬಿಡ್ತೀವಿ ಗೋಮೂತ್ರ, ಗೋಮೂತ್ರ ಹಾಕ್ತಾರೆ, ಭಾರಿ ಬೆಸ್ಟ್ ರಿಸಲ್ಟ್ ಸರ್. ಕಣ್ಣು ಚಲೋ ಹೊಡಿತೈತ್ರಿ, ಯೂನಿಫಾರ್ಮ ಮತ್ತೆ ಸ್ವಲ್ಪ ಏನಾರೇ ಅಟ್ಯಾಕ್ ಮಾಡ್ತಿರ್ತಾವಲ್ರಿ, ತ್ರಿಪ್ಸ್ ಆಗಲಿ ಮಕ್ಕಳನ್ನ ತರಲ್ರಿ, ಸಣ್ಣ ಮೊಗ್ಗು ಹೊಡಿತಿರ್ತೈತಲ್ರಿ, ಮೊಗ್ಗು ಹೊಡಿದ ಅವು ತಿಂದು ಡ್ಯಾಮೇಜ್ ಮಾಡ್ತಾವ್ರಿ, ಅದೆಲ್ಲ ಕಂಟ್ರೋಲ್ ಆಗೈತೆ ನೋಡ್ರಿ. ಅಂದ್ರೆ ಯೂನಿಫಾರ್ಮ್ ಬರ್ತೈತ್ರಿ, ಮತ್ತೆ ನಮಗೆ ಔಷಧನು ಡಾರ್ಮಿಕ್ಸ್ನು ಕಡಿಮೆ ಹತ್ತಾಕೈತ್ರಿ. ಗೋಮೂತ್ರನ ಗುರುತಿಲ್ರಿ, ಮೊದಲೆಲ್ಲ ಭಾಳ ವೇಸ್ಟ್ ಹಾಕಿದ್ರಿ, ಮತ್ತೇನು ಹಂಗೆ ವೇಸ್ಟು ಅನ್ಸಂಗಿಲ್ರಿ. ನಮಗೆ ಎರಡು ವರ್ಷ ಸತ್ನ ಪ್ರಯೋಗ ಮಾಡಿ ನೋಡೇನ್ರಿ, ನಮಗೆ ಔಷಧ ಕಡಿಮೆ ಹತ್ತೈತ್ರಿ ಡಾರ್ಮಿಕ್ಸ್. ಮೊದಲೆಲ್ಲ ಒಂದೊಂದು ಎಕರೆಕರೆ 3 ಲೀಟರ್ 4 ಲೀಟರ್ ಗಟ್ಟಲೆ ಎಷ್ಟು ಹಾಕಿದ್ರಿ, ಈಗ ಎರಡೂವರೆ ಲೀಟರ್ನಾಗ ಒಂದು ಎಕರೆಗೆ ನಾವು ಪೇಸ್ಟಿಂಗ್ ಮಾಡಿದ್ವಿ. ಅಂದ್ರೆ ಗೋಮೂತ್ರ ಹೊಡೆಯೋದ್ರಿಂದ ನಿಮ್ಗೆ ಉಳಿತಾಯ ಆಗಲ್ಲ, ಮಿಕ್ಸ್ ಮಾಡಿರ್ತೀವಿ ರೀ ಡಾರ್ಮಿಕ್ಸ್ ಪೇಸ್ಟಿಂಗ್ನಾಗ ರೀ, ಒಂದು ಲೀಟರ್ ಡಾರ್ಮಿಕ್ಸ್ನಾಗ ಒಂದು ಲೀಟರ್ ಗೋಮೂತ್ರ ಪ್ಯೂರ್ ಗೋಮೂತ್ರ ರೀ ಕಲೆಕ್ಟ್ ಮಾಡಿರ್ತೀವಿ ರೀ, ಅದನ್ನು ಡಬ್ಬಿ ಒಳಗೆ ರೀ ಕಲೆಕ್ಟ್ ಮಾಡಿ ಒಂದು ಕ್ಯಾನ್ಯಾಗ ತುಂಬಿಟ್ಟಿರ್ತೀವಿ ರೀ. ಚಲೋ ಅಂದ್ರೆ ಅದ್ರಾಗೆಲ್ಲ ಅರ್ಕಿನ ವಿಷಯ ಅದೆಲ್ಲ ಈಗ ಇದಕ್ಕೆ ಏನು ಸಣ್ಣ ಹುಡುಗರಿಗೆ ಅದು ಇದು ಆಕೈತಲ್ರಿ ಕಫ ಇದು ಅವರಿಗೆಲ್ಲ ಅದರಿಂದ ಇದನ್ನ ಮಾಡ್ತಿರ್ತಾರೆ ಗೋಮೂತ್ರ ಕಲೆಕ್ಟ್ ಮಾಡ್ರೆ ಹಂಗೆಲ್ಲ ಮಾರೋರು ಮಾರ್ಕೋತಾರ್ರಿ ಅದೇನ 30-40 ರೂಪಾಯಿ ಲೀಟರ್ ಗಟ್ಟಲೆ ಹಿಂಗೆಲ್ಲ ಅದು ಭಾಳ ಔಷಧಿ ಗುಣ ಇರ್ತೈತ್ರಿ ಗೋಮೂತ್ರೊಳಗೆ ಔಷಧಿ ಗುಣ ಐತ್ರಿ. ಅದೇ ರೀತಿ ನೀವು ಮುಂದೆ ಈಗ ಏನು ದ್ರಾಕ್ಷಿ ರಾಸಾಯನಿಕ ಬಳಸತ್ತಿರಲ್ಲ ಸಂಪೂರ್ಣ ಸಾವಯವಕ್ಕೆ ಬರಬೇಕು ಅನ್ನೋದು ಏನಾದರೂ ನಿಮ್ಮ ಐತೆ ಐತ್ರಿ? ಸಂಪೂರ್ಣ ಸಾವಯವಕ್ಕೆ ಬರಬೇಕಂತ ವಿಚಾರ ಐತ್ರಿ. ಆದ್ರೆ ಏನು ಆಗಲಾಕತ್ತೈತ್ರಿ ಇದು ಸ್ವಲ್ಪ ಹವಾಮಾನ ಇತ್ತೀಚಿನ ದಿನಗಳೊಳಗ್ರಿ ದ್ರಾಕ್ಷಿ ಬೆಳೆಗೆ ಪೂರಕವಾದ ಹವಾಮಾನ ಇಲ್ಲ ಆಗೈತ್ರಿ. ವಾತಾವರಣ ಸ್ವಲ್ಪ ದಿನ ದಿನಕ್ಕೆ ಮತ್ತೆ ಅಂದ್ರೆ ಮಳೆಗಾಲದಂದ್ರೆ ಸಮಯಕ್ಕೆ ಸರಿಯಾಗಿ ಆಗಲ್ರಿ. ಮಳೆಗಾಲ ಆಗೋ ಟೈಮ್ನಾಗ ಮಳೆ ಆಗಂಗಿಲ್ರಿ. ಮುಂದೆ ನಮಗೆ ಬೇಸಿಗೆದಿಂದಾಗ ಮಳೆ ಆಗಿಬಿಡ್ತೈತ್ರಿ. ಅಂದ್ರೆ ವಿನಾಶಕಾರಿ ಇದ್ರೊಳಗೆ ಇದಾಗಿರ್ತೈತ್ರಿ. ಹಿಂಗಾಗಿ ನಾವು ಸಾಧ್ಯದಷ್ಟು ಪ್ರಯತ್ನ ಮಾಡಕತ್ತಿದ್ವಿ ಸಾವಯವಕ್ಕೆ ಬರಬೇಕಂತ ಪ್ರಯತ್ನ ಮಾಡಕತ್ತಿದ್ವಿ. ಅಂದರೂ ಈಗ ಒಂದು 50% ಮಾಡ್ತಿರ್ ನಾವು ಅದು 50 ಸಾವಯವ 50% ರೀ ರಾಸಾಯನಿಕ 50% ರೀ. ಇನ್ನು ಸ್ವಲ್ಪ ಸ್ವಲ್ಪ ಕ್ರಮೇಣ ಅಂದ್ರೆ ಒಂದೇ ಸಲ ನಾವು ಈಗ ರಾಸಾಯನಿಕ ಸಾವಯವಕ್ಕೆ ಬರ್ಲಾಕೂ ಆಗಂಗಿಲ್ರಿ. ಅದು ಏನಾಗಿರ್ತೈತಿ ನಮ್ಮ ಜಮೀನ ಕೆಲವೊಂದಿಷ್ಟು ಇದಕ್ಕೆ ಅಡಿಕ್ಟ್ ಆಗಿರ್ತೈತ್ರಿ. ಅಡಿಕ್ಟ್ ಆದ್ಮ್ಯಾಗ ಅದನ್ನೆಲ್ಲ ನಾವು ಸ್ವಲ್ಪ ಕ್ರಮೇಣ ಕಡಿಮೆ ಮಾಡ್ಕೋತ ಆ ತರ ಪ್ರಯತ್ನ ಮಾಡಕತ್ತಿದ್ರಿ. ಅಂದ್ರೆ ಈಗ ರಾಸಾಯನಿಕದಿಂದ ಸ್ವಲ್ಪ ಸ್ವಲ್ಪ ಕಡಿಮೆ ಮಾಡ್ಕೋತ ಈಗ ಈ ಕಬ್ಬಿಗೆ ಮಾಡೀನ್ರಿ ಇಲ್ಲಿ ಮನೆ ಮುಂದೆ ಸಾವಯವ ಇದು ಸಾವಯವ ಅಂದ್ರೆ ಏನ್ ಮಾಡೀನ್ರಿ ಮೊದಲು ಎಕರೆಗೆ ಒಂದು 4-5 ಟ್ರೇಲರ್ ಸಗಣಿ ಗೊಬ್ಬರ ಹಾಕೀನ್ರಿ. ಹಾಕೆಲ್ಲ ಸರಿಯಾಗಿ ನೆಲ ಎಲ್ಲ ಹದ ಮಾಡ್ಕೊಂಡ್ರಿ. ಕಬ್ಬು ಹಚ್ಚಿ ನಾವು ಒಂದು ಗ್ರೀನ್ ಪ್ಲಾನೆಟ್ ಅದ ಅಂದ್ರ ಆರ್ಗ್ಯಾನಿಕ್ ಕಂಪ್ನಿ ಅಂತ ಐತ್ರಿ ಅದ. ಅಂದ್ರೆ ಅವರೆಲ್ಲ ಗೊಬ್ಬರನ ಮಾಡ್ಯಾರ್ರಿ. ಹಿಂಗ DAP ಅಂತ ಬರ್ತೈತ್ರಿ, ಅದ್ರ ಪೊಟ್ಯಾಶಿಯ ಜಿಂಕ್ ಎಲ್ಲ ಆರ್ಗ್ಯಾನಿಕ್ ಮಾಡ್ಯಾರ್ರಿ ಅವರು ಕಂಪ್ನಿಯಿಂದ ಇದನ್ನ ಮಾಡ್ಯಾರು. ಅವು ಬೆಳೆಸೇನ್ರಿ. ಇದಕ್ಕೆ ನಾ ಬೇರೆ ರಾಸಾಯನಿಕ ಹಾಕಿಲ್ರಿ. ಈಗ ನಮ್ದು ಯೂರಿಯಾ ಏನು ಹಾಕಿಲ್ರಿ. ಕಬ್ಬಿ ಚೆನ್ನಾಗಿ ಬಂದೈತ್ರಿ ಅದೆಲ್ಲ. ಹ್ಞೂ ಕಬ್ಬಿನ ಒಳಗ್ರಿ ಈಗ ಒಂದ ಕುಳಿ ತೆಗಿತೀರಿ ನೀವು? ಹ್ಞೂ. ಆ ಟೈಮ್ದಾಗ ರೌದಿ ಉಳಿದಿರ್ತೈತಿ, ಅದನ್ನ ನೀವು ಸುಡ್ತೀರಿ ಅಥವಾ ಏನ? ಇಲ್ರಿ, ರೌದಿ ಸುಡಂಗಿಲ್ರಿ. ನಾವ್ ಏನ್ ಮಾಡ್ತೀವ್ರಿ, ರೌದಿ ನಾವು ಅದ ರೌದಿ ಬಾಳಿರ್ತಲ್ರಿ ಅದನ್ನ ಮಷಿನ್ಲಿ ಪೆಂಡಿ ಕಟ್ಟಿಸ್ತೀವ್ರಿ. ಪೆಂಡಿ ಕಟ್ಟಿಸಿ ನಮ್ಮ ದ್ರಾಕ್ಷಿಗೆ ಎಷ್ಟು ಅವಶ್ಯ ಐತಿ, ದ್ರಾಕ್ಷಿಗೆ ಬ್ಯಾಸಿಗೆ ಒಳಗ ಸ್ವಲ್ಪ ನೀರಿನ ಪ್ರಮಾಣ ಕಡಿಮೆ ಆದ್ರೂ ನಮಗ ಮಲ್ಚಿಂಗ್ ತರ ಮಲ್ಚಿಂಗ್ ತರ ಏನ್ ಮಾಡ್ತೀವ್ರಿ ಅದನ್ನ ರೌದಿ ಹಾಕೋತೀವ್ರಿ. ನೀರ್ ಕಡಿಮೆ ಇದ್ರೂ ಸ್ವಲ್ಪ ತೇವಾಂಶ ಹಿಡಿತೈತ್ರಿ. ಅದ ಮ್ಯಾಗ ರೌದಿ ಹಾಕೋದ್ರಿಂದ ಜಮೀನು ಜಲ್ದಿ ಆರಂಗಿಲ್ರಿ. ಅದು ಒಂದು ಇದಾಕೈತ್ರಿ, ಅದಕ್ಕೆ ಪ್ಲಸ್ ಪಾಯಿಂಟ್ ರೀ. ಮುಂದೆ ಮತ್ತೊಂದೇನ್ರಿ, ಸ್ವಲ್ಪ ಕಳೆ ನಿಯಂತ್ರಣ ಮಾಡ್ತೈತ್ರಿ. ರೌದಿ ಹಾಕೋದ್ರಿಂದ ಕಳೆ ಏನತಿ ಮ್ಯಾಗ ಅದಕ್ಕೆ ಮೊಳಕೆ ಎದ್ದು ಬರಾಕ ಆಸ್ಪತ್ರೆ ಕೊಡಂಗಿಲ್ರಿ. ಅದ ರೌದಿ ಅಟ್ಟು ದಿಬ್ ಬೀಳ್ತೈತ್ರಲ್ಲ ಅಟ್ ಕಸಾನು ಕಂಟ್ರೋಲ್ ಆಕೈತ್ರಿ. ಅಂದ್ರೆ ರೌದಿ ಹಾಕೋದ್ರಿಂದ ನಮ್ಮ ಭೂಮಿನ ಫಲವತ್ತತೆ ಆಕೈತೆ. ಮತ್ತೆ ಭೂಮಿನು ಮಿದು ಉಳಿತೈತ್ರಿ, ಹಾಡಾಗಂಗಿಲ್ರಿ. ಮತ್ತೆ ನಾವೇನ್ ಮಾಡ್ತೀವ್ರಿ, ಕಾಯಿ ಕಟಾವ್ ಮಾಡ್ತೀವಲ್ರಿ ಅದ್ರ ಕಾಯಿ ಟೈಮ್ನಾಗ ಹಾಕಿರ್ತೀವ್ರಿ ಅದನ್ನ. ಅಂದ್ರೆ ಬೇಸಿಗೆ ಒಳಗ ಫೆಬ್ರವರಿ ಮಾರ್ಚ್ನಾಗ ಅದು ಹಾಕಿಬಿಡ್ತೀವ್ರಿ ರೌದಿ. ಮುಂದೆ ಕಾಯಿ ತಕ್ಕೊತೀವ್ರಿ ನಾವು ಮಾರ್ಚ್ ಏಪ್ರಿಲ್ನಾಗ ರೀ. ಕಾಯಿ ತಕ್ಕೊಂಡು ಕೂಡಲಿ ಏನ್ ಮಾಡ್ತೀವ್ರಿ, ಮುಂದೆ ಏಪ್ರಿಲ್ ಚಟ್ನಿ ಇರ್ತೈತಲ್ರಿ ಆ ಟೈಮ್ನಾಗ ಸಗಣಿ ಗೊಬ್ಬರ ಹಾಕುತ್ತೆ. ಮೊದಲು 2 ಸಲ ಹಾಕ್ತಿದ್ವಿ ಅಕ್ಟೋಬರ್ದಾಗ ಏಪ್ರಿಲ್. ಆಗ 2 ಸಲ ಈಗ ಸ್ವಲ್ಪ ಎಲ್ಲಕ್ಕೂ ಏರೆ ಬಾಳಾಗ ಸಲ ಸಂಬಂಧ್ರಿ. ಈಗೇನ್ ರೌದಿ ಹಾಕಿರ್ತೀವಲ್ರಿ, ರೌದಿ ಮ್ಯಾಗನ ತಿಪ್ಪೆ ಗೊಬ್ಬರ ಹಾಕುತ್ತೀವ್ರಿ. ಅದೇನ್ ಹಾಕೈತ್ರಿ, ಎಲ್ಲ ಕೂಡಿ ಮ್ಯಾಗ ಗೊಬ್ಬರ ಬಿಡ ಅದು ಕೊಡತ್ತೆ, ಎಲ್ಲ ಗೊಬ್ಬರ ಹಾಕೈತಿ. ಅಂದ್ರೆ ರೌದಿನ ಕೊಳತ್ತ ಅದು ಗೊಬ್ಬರ ಜೊತೆ ಗೊಬ್ಬರ ತಿಪ್ಪೆ ಗೊಬ್ಬರ ಎಲ್ಲ ಬೀಳ್ತೈತೆ ಅಲ್ರಿ ಗೊಬ್ಬರ. ಈಗ ನೀವು ಸಾವಯವ ಪದ್ಧತಿ ಒಳಗೆ ಕೃಷಿನ ಮಾಡ್ತೀರಿ, ಅದಕ್ಕೆ ಗೊಬ್ಬರನು ನಿಮ್ ದನಗಳದ ಅಂತ ಹೇಳಿದ್ರಿ, ನಿಮ್ಮ ಎಷ್ಟು ದನ ಕರುಗಳದಾವ್ರಿ? ನಮ್ಮ ಏನ್ ದನಗಳೇನು ಬಾಳ ಮಾಡಿಲ್ರಿ, ಸುಮ್ಮನೆ 2-3 ಈಗ ಅಷ್ಟೇ. ನಮ್ಗೆ ಅದೇನಾದ್ರಿ ಸ್ವಲ್ಪ ಈಗ ಈ ಪಿರಿಯಡ್ನಾಗ ಸ್ವಲ್ಪ ಲೇಬರ್ ಸಮಸ್ಯೆ ಬಾಳ್ರಿ. ಈಗ ಯಾರು ಮೊದಲಿನ ತರ ಲೇಬರ್ಗಳು ಆಗೆಲ್ಲ ಹಗಲು ರಾತ್ರಿ ನಿಂದಿರ್ತಿದ್ರಿ. ಈಗೇನ ಸಂಚಾರ ಕೆಲಸ ಮಾಡಿ ಹೋಗ್ತಾರ್ರಿ. ಮತ್ತೆ ಈಗೆಲ್ಲ ಈ ಉಳಿದ ಕೆಲಸಗಳ ಜೊತೆ ದನಕರ ಜೊತೆ ಅಂದ್ರ ದನಕರ ಮಾಡ್ರೆ ಅದನ್ನ ಸಪರೇಟ್ ಮಾಡ್ರೆ ಪರವಾಗಿಲ್ರಿ, ನಡೀತೈತ್ರಿ. ಹಂಗೂ ಮಾಡಿದ್ರೆ ಒಬ್ಬರ್ರಿ. ನಾವೇನ್ ಮಾಡಿದ್ರಿ, ಸುಮ್ಮನೆ ನಮಗೆ ಮನೆಗೆ ಹೈನ್ ಕಾತು ಎಷ್ಟು ಆದಷ್ಟು ಗೊಬ್ಬರ ಹಾಕೈತಿ ಆ ಉದ್ದೇಶ ಕಷ್ಟ ಮಾಡಿದ್ರಿ. ಹಂಗೇನು ಭಾಳ ನಮ್ಮ ದನಗಳು ಮಾಡಿಲ್ರಿ, ಒಂದೆರಡು ದನಗಳು ಮಾಡ್ತೀವಿ. ನಮ್ಮ ಮನೆಗೆ ಹೈನು ಹಾಕೈತ್ರಿ, ಹಾಲೇನು ನಾವು ಕೊಂಡು ತರಂಗಿಲ್ರಿ ಮನೆಯಿಂದ. ನಮಗೆ ಎಷ್ಟು ಒಂದೆರಡು ದನ ಮಾಡಿರ್ತೀರಿ, ಹಿಂದೆ ಮುಂದೆ ಇದ್ದಂಗೆ ನಮ್ಮ ಮನೆಗೆ ಹಾಲಾತು ಮೊಸರಾತು ಎಲ್ಲ ಮನೆ ಅದರ ನಮ್ಮ ಸುಂದರ ಮಾಡ್ತೀವಿ. ಮುಂದೆ ಅದರ ಏನು ಸಗಣಿ ಗೊಬ್ಬರ ಇದು ಎಲ್ಲ ನಾವು ಸಾಧ್ಯದಟ್ಟು ಒಂದು 800 ನಮ್ಗೆ ಎಷ್ಟು ಸಫಿಷಿಯಂಟ್ ಆಗಿ ಸಿಗ್ತೈತ್ರಿ ಗೊಬ್ಬರ. ಮತ್ತೆ ಕಡಿಮೆ ಬಿದ್ರೆ ನಾವು ಕೊಂಡು ತರ್ತೀವಿ. ಈಗ ದ್ರಾಕ್ಷಿ ಬೆಳೆದಿನಿ ಅಂತ ಹೇಳಿದ್ರಿ, ಕಬ್ಬು ಬೆಳೆದಿರಿ, ಈ ಸಮಗ್ರ ಕೃಷಿ ಏನ್ ಮಾಡತ್ತಿರಲ್ಲ, ಈ ಸಮಗ್ರ ಕೃಷಿಯಿಂದ ನಿಮಗೆ ಏನಾದರೂ ಹೆಚ್ಚಿನ ಲಾಭವನ್ನು ಬರ್ತೈತಿ ಹಂಗ? ಇಲ್ಲಿ ಲಾಭ ಬರ್ತೈತ್ರಿ, ಲಾಭ ಈಗೆಲ್ಲ ಬೆಳೆ ಬೆಳೆದ್ರಿಂದ ರೀ. ಒಂದು ಬೆಳೆ ಒಳಗೆ ಸ್ವಲ್ಪ ಏನೋ ಹಾನಿ ಆಯ್ತು ಇದಾಯ್ತು ಅಂದ್ರೆ ಆ ಬೆಳೆಗೆ ಅಂದ್ರೆ ಒಂದೇ ಬೆಳೆ ಮ್ಯಾಗ ಅವಲಂಬಿತ ಆಗುತ್ತೆ ರೀ. ಈಗ ಮತ್ತೊಂದು ಬೆಳೆ ಮ್ಯಾಗ ಅವ್ರು ಬರುತ್ತೆ. ಒಂದೊಂದು ಸಲ ಏನಾಗಿದ್ರು ಒಂದು ಬೆಳೆಗೆ ರೇಟ್ ಇರ್ತೈತೆ ರೀ. ಈ ಸಲ ನೋಡ್ರಿ ಈಗ ದ್ರಾಕ್ಷಿಗೆ ಇದು ರೇಟ್ ಇದ್ದಿದ್ದಲ್ರಿ, ಈ ಸಲ ರೇಟ್ ಚಲೋ ಬಂದೈತೆ ರೀ. ನಾವು ಕಬ್ಬಿನ ಬೆಳೆ ಹೊಡೆದು ಕೊಟ್ರೆ ದ್ರಾಕ್ಷಿ ಒಳಗಿರ ಬರ್ತೈತೆ ರೀ, ಇಲ್ಲ ದ್ರಾಕ್ಷಿ ಹೊಡೆದು ಕೊಟ್ರೆ ಕಬ್ಬು ಚಲೋ ಬಂದ್ರೆ ಕಬ್ಬಿನಾಗಿರ ಬರ್ತೈತಿ, ಇಲ್ಲ ಮೆಕ್ಕೆಜೋಳ ಹಾಕಿದಾಗ ಮೆಕ್ಕೆಜೋಳ ರೇಟು ಚಲೋ ಐತೆ ರೀ. ಈಗ ಮೆಕ್ಕೆಜೋಳ ಹಿಂಗೆ ಅಂದ್ರೆ ಬೆಳೆ ಬದಲಾವಣೆ ಮಾಡೋದ್ರಿಂದ ರೀ, ಅಂದ್ರೆ ಒಂದೇ ಬೆಳೆಗೆ ಅವಲಂಬಿತರಾದ್ರೆ ನಮಗೆ ಲಾಭ ಅಂದ್ರೆ ಈ ಎಲ್ಲ ಟೈಮ್ಗೂ ಲಾಭ ಆಗಂಗಿಲ್ಲ ರೀ. ಒಂದ್ಸಲ ಲಾಭ ಆಗ್ಬೋದು, ಒಂದ್ಸಲ ನಷ್ಟ ಆಗ್ಬೋದು ರೀ. ಅಂದ್ರೆ ಎಲ್ಲ ತರ ಬೆಳೆ ಮಾಡೋದ್ರಿಂದ ರೀ, ಅಂದ್ರೆ ಎಲ್ಲ ಬೆಳೆಗೂ ನಷ್ಟ ರೇಟ್ ಒಂದೇ ತರ ಇರಂಗಿಲ್ಲ ರೀ. ಒಂದೊಂದ್ಸಲ ಆ ಬೆಳೆಗೆ ರೇಟ್ ಕಡಿಮೆ ಇದ್ರೆ ಮತ್ತೊಂದು ಬೆಳೆಗೆ ರೇಟ್ ಜಾಸ್ತಿ ಇರ್ತೈತೆ ರೀ. ಹಿಂಗಾಗಿ ಒಂದ್ಕೊಂದು ಬ್ಯಾಲೆನ್ಸ್ ಆಕೈತ್ರಿ. ಆ ಉದ್ದೇಶಕ್ಕಾಗಿ ಏನೈತಿ, ನಾವು ಎಲ್ಲ ತರ ಬೆಳೆ ಮಾಡ್ತೀವಿ. ಇಲ್ಲಿ ನಿಮ್ಮ ಮನ್ಯಾಗ ನೋಡಿದೇವ್ರಿ, ಎಲ್ಲಿ ರೇಡಿಯೋ ಐತಿ? ರೇಡಿಯೋನ ಕೇಳ್ತೀರಿ ನೀವು? ರೇಡಿಯೋ ದಿನಾನು ಕೇಳ್ತೀವಿ ಸರ್. ಬೆಳಿಗ್ಗೆ 6 ಗಂಟೆಗೆ ಎದ್ದ ಕೂಡಲೇ ನಾವು ಕೆಲಸ ಮಾಡಕತ್ತೀವಲ್ರಿ, ಇಲ್ಲೇ ಮನೆ ಮುಂದೆ ಇರ್ತೀವ್ರಿ. ಕೇಳ್ಕೊತ ರೇಡಿಯೋ ಎಲ್ಲ ಕಾರ್ಯಕ್ರಮ ರೈತರ ಬಗ್ಗೆ ಮಾಹಿತಿ ಇರ್ತೈತ್ರಿ, ನ್ಯೂಸ್ ಕೇಳ್ತೀವ್ರಿ. ಮತ್ತೆ ಇನ್ನೊಂದು ಏನ್ರಿ, ರೇಡಿಯೋದಾಗ ಯಾವ್ದ ಊಹಾಪೋಹ ಇರಂಗಿಲ್ರಿ, ಅಗದಿ ನಿಖರ ಮಾಹಿತಿ ಇರ್ತೈತ್ರಿ. ಈ ರೇಡಿಯೋ ಒಳಗೆ ಇದ್ದಷ್ಟು ಅಂಕಿಅಂಶನು ಕರೆಕ್ಟ್ ಹೇಳ್ತಾರ್ರಿ, ಎಲ್ಲ ಮಾಹಿತಿ ಇರ್ತೈತ್ರಿ, ರೈತರ ಬಗ್ಗೆ ಮಾಹಿತಿ ಇರ್ತೈತ್ರಿ. ಮತ್ತು ನಮಗೆ ಮನೋರಂಜನೆಗೆ ಏನು ಬೇಕು ಅಂದ್ರೆ ನಾವು ಕೆಲಸ ಮಾಡ್ಕೋತಾನ ಈ ಕಡೆ ಕಿವಿಯಿಂದ ಕೇಳ್ಕೊತ ಅಂದ್ರೆ ನಮಗೆ ಟಿವಿ ಆದರೆ ಕೂತು ನೋಡ್ಬೇಕಾಗೈತ್ರಿ, ರೇಡಿಯೋ ಆದರೆ ಏನಾಗೈತ್ರಿ ನಾವು ತೋಟದಾಗ ನಮ್ಮ ಕೆಲಸ ಆಕೈತ್ರಿ, ಈ ಕಡೆ ಕೇಳ್ಕೊತ ಎಲ್ಲ ಥರ ಒಂದು ಒಳ್ಳೆ ಮಾಹಿತಿ ಇರ್ತೈತ್ರಿ. ಹಿಂಗಾಗಿ ನಾವು ರೇಡಿಯೋ ಯೂಸ್ ಮಾಡ್ತೀವಿ. ಅವತ್ತು ನಮ್ಗಿಂತ ನಮ್ಮ ಮಿಸ್ಸಸ್ಗೆ ಯಾವತ್ತು ಹೆಚ್ಚು ರೇಡಿಯೋ ಇದ್ರಿ. ಅವ್ರ ಮನೆಯಾಗಿಲ್ಲಿ ಕೆಲಸ ಮಾಡೋಕಾದ್ರೂ ರೊಟ್ಟಿ ಮಾಡ್ಕೋತಾನು ಅಲ್ಲಿ ರೇಡಿಯೋ ಇಟ್ಕೊಂಡು ಅಡಿಗೆ ಕೆಲಸ ಮಾಡಕ್ಕೆ ಹೊಟ್ರೆ ಮುಂದೆ ರೇಡಿಯೋ ಯಾವತ್ತೂ ಕಂಟಿನ್ಯೂ ರೀ. ರೇಡಿಯೋ ನಿಮ್ಗೆ ತುಂಬ ಉಪಯೋಗ ಆಗಿದೆ ಅಂತ ಹೇಳ್ತೀರ? ತುಂಬ ಉಪಯೋಗ ರೀ. ರೇಡಿಯೋದಿಂದ ನಾವು ಸುಮಾರು ಅಲ್ಲಿ ಕಂಕರ್ ಹೊಡಿಯಾಗಿದ್ರೆ ಬಳಸ್ತಿದ್ವಿ ರೀ. ನಾವು ಚಿಕ್ಕವರದಾಗ ರೇಡಿಯೋ ಮ್ಯಾಗ ಎಲ್ಲ ನಮ್ಮ ಊರಾಗಾದ್ರೂ ನಮ್ಮ ಅಪ್ಪಾರ ರೀ ಕಾಕಾರು ಎಲ್ಲ ಕಡೆ ರೇಡಿಯೋ ಇದಾವ್ ರೀ. ತೋಟದಾಗಿದ್ದಾಗದು ನಮ್ಗೆ ರೇಡಿಯೋ ಮನೋರಂಜನೆ ಆಯಿತು, ಅವಶ್ಯಕ ಮಾಹಿತಿನೂ ಸಿಗ್ತೈತೆ ರೀ, ಮತ್ತು ಇದ್ದಷ್ಟೆಲ್ಲ ನೇರ ಮಾಹಿತಿ ರೀ, ನಿಖರವಾದ ಮಾಹಿತಿ ಸಿಗ್ತೈತೆ ರೀ. ಬೆಳಿಗ್ಗೆ ಅನ್ಕ 2 ಗಂಟೆ ತನಕ ಏನು 6 ಗಂಟೆಗೆ ಹಚ್ತಿರ್ಲೇ 8 ಗಂಟೆ ತನಕ ಕಾರ್ಯಕ್ರಮ ಇಲ್ಲೇ ಮನೆ ಮುಂದೆ ಇರ್ತೀವಿ ರೀ. ಆಗ ಎಲ್ಲ ಕಾರ್ಯಕ್ರಮ ಹಂಗೆ ಕೇಳ್ಕೊತ ಮಾಡ್ಕೋತ ಪ್ರತಿದಿನ ಮುಂಜಾನೆ 2 ತಾಸು ಹಚ್ಚಿದ್ರು, ಸಾಯಂಕಾಲ ಮುಂದೆ ಇದು ಕೃಷಿ ರಂಗ ಏನೇನೋ ಕಾರ್ಯಕ್ರಮ ಇರ್ತಾವ್ರಲ್ಲೇ ಹಚ್ಚಿರ್ತೀವಿ ರೀ. ಅವಶ್ಯ ನಮಗೆ ಮಾಹಿತಿ ಬೆಳಿಗ್ಗೆ ರೈತರಿಗೆ ಸಲಹೆ ಹೇಳ್ತಾರಲ್ಲ ಅದನ್ನು ಕಂಪಲ್ಸರಿ ಕೇಳ್ತೀರಿ, ಅಂದರೆ ನಮಗೆ ಬೆಳಿಗ್ಗೆ ಸ್ವಲ್ಪ ಔಷಧದ ಮಾಹಿತಿ ಎಲ್ಲ ಸಿಗ್ತೈತೆ ರೀ. ಹಿಂಗಾಗಿ ರೈತರ ಮಾಹಿತಿ ಅನ್ನೋ ಕೇಳ್ತೀವಿ ರೀ. ಮತ್ತು ಅದ್ರ ಜೊತೆ ಎಲ್ಲ ಚಲೋ ಕಾರ್ಯಕ್ರಮ ಅಗದಿ ಪ್ರತಿಯೊಂದು ಕೇಳ್ತಕ್ಕಂಥ ಕಾರ್ಯಕ್ರಮ ಇರ್ತಾವ ರೀ. ಮತ್ತೆಲ್ಲ ಸಣ್ಣ ಕಿರು ನಾಟಕ ಇರ್ತಾವ ರೀ, ಎಲ್ಲ ಥರ ಸಾಧ್ಯ ಆದಷ್ಟು ಎಲ್ಲ ಕಾರ್ಯಕ್ರಮ ಕೇಳ್ತೀವಿ ರೀ. ಮೊಬೈಲ್ಗಿಂತನೂ ನಮಗೆ ರೇಡಿಯೋ ಚಲೋ ಇದನ್ಸೈತಿ ರೀ. ತುಂಬಾ ಸಂತೋಷ. ಈ ಸಮಗ್ರ ಕೃಷಿಯನ್ನ ಬೆಳಿಬೇಕನ್ನೋಂಥ ರೈತರಿಗೆ ನೀವು ಏನಾದರೂ ಮಾಹಿತಿ ಹೇಳ್ತೀರಣ? ಏನು ಸಮಗ್ರ ಕೃಷಿ ಮಾಡೋದ್ರಿಂದ ಒಳ್ಳೇದಾಕೈತೆ ಸರ್. ಅಂದ್ರೆ ಈಗ ನಾವು ಕಬ್ಬಿನೊಳಗೆ ಅದು ಯಾವ್ದೇ ಹೇಳಿದ್ನಲ್ಲ ಸರ್, ಬೇರೆ ಮಧ್ಯಂತರ ಬೆಳೆ ಅಲ್ಪಾವಧಿ ಯಾವ್ದ್ರೆ ಶೇಂಗಾ ಆಗಲಿ ಕಡಲೆ ಉದ್ದ ಹಿಂಗೆ ಹಾಕೋದ್ರಿಂದ ಮತ್ತೊಬ್ಬರು ಈರುಳ್ಳಿನೂ ಹಾಕ್ತಾರ್ರಿ, ಚಲೋ ಬಂದ್ರೆ ನಮಗೆ ಅದರಿಂದ ಲಾಭನೂ ಆಗೈತ್ರಿ. ಅದೇನು ರೇಟ್ ಅದಿರ್ಲಿಕ್ಕಂದ್ರೆ ಅಲ್ಲೇ ಕಲ್ಟಿವೇಟರ್ ಮುಖಾಂತರ ಕಟ್ ಮಾಡೋದ್ರಿಂದ ಗೊಬ್ಬರ ಚಲೋ ಆಕೈತ್ರಿ. ಅಂದ್ರೆ ಈಗೇನು ನಾವು ಮಿಶ್ರ ಬೆಳೆ ಏನು ಮಾಡ್ತೀವಲ್ರಿ, ಮಿಶ್ರ ಬೆಳೆ ಮಾಡೋದ್ರಿಂದ ಈಗೇನ ಸಣ್ಣ ಬೆಳೆಯಿಂದ ಈಗೇನ ದೊಡ್ಡ ಬೆಳೆ ಬೆಳಿತಿರ್ತಲ್ರಿ, ಅದಕ್ಕೆ ಸ್ವಲ್ಪ ಪೋಷಕಾಂಶ ಸಿಗ್ತೈತಿ, ಗೊಬ್ಬರ ಸಿಗ್ತೈತಿ, ಹಿಂಗೆಲ್ಲ ಒಂದ್ಕೊಂದು ಅನುಕೂಲ ಆಗತ್ತೆ. ತುಂಬಾ ಸಂತೋಷ ಮಲ್ಲಪ್ಪ ಕರವಸ್ನವರವ್ರೆ, ಇಲ್ಲಿವರೆಗೂ ನಮ್ಮ ಜೊತೆ ಮಾತಾಡ್ತಾ ಎಲ್ಲ ಬೆಳೆಗಳ ಬಗ್ಗೆ ಮಾಹಿತಿ ಹೇಳಿದ್ರಿ. ನಿಮ್ಮ ಜೊತೆ ಯಾರಾದರೂ ರೈತರು ಮಾತಾಡಬೇಕು, ನಿಮ್ಮ ತೋಟ ನೋಡಬೇಕು ಅಂದ್ರೆ ಅವ್ರಿಗೆ ಏನಾದರೂ ನಿಮ್ಮ ಮೊಬೈಲ್ ನಂಬರ್ ಕೊಡ್ತೀರಿ? ಅವಶ್ಯ ಕೊಡ್ತೀವಿ ರೀ. ಅವಶ್ಯ ಏನು ನಾವು ನಮ್ಮ ಅನುಭವದಿಂದ ಏನು ನಮಗೆ ಇದಿರ್ತೈತೆ ಅಲ್ಲ, ಅವ್ರು ಯಾರು ಬೇಕಾದವ್ರು ಬಂದರೂ ನಮಗೆ ಎಷ್ಟು ತಿಳಿದಟ್ಟು ನಮ್ಮ ಮಾಹಿತಿ ಹಂಚ್ಕೋತೀವಿ ರೀ. ನಮ್ಮ ನಂಬರ್ ರೀ 9481378700. ಆತ್ಮೀಯ ಕೇಳುವರೆ, ಮಲ್ಲಪ್ಪ ಕರ್ಬಸ್ನವರ್ ಅವರು ಹೇಳಿದಂಥ ನಂಬರನ್ನು ನಾನು ಇನ್ನೊಂದ್ಸರಿ ಹೇಳ್ತೀನಿ. 9481317800 ಈ ನಂಬರ್ಗೆ ಕರೆ ಮಾಡಿ ಅವ್ರ ಜೊತೆ ಮಾತಾಡ್ಬೋದು. ತುಂಬ ಸಂತೋಷ ಮಲ್ಲಪ್ಪ ಕರ್ಬಸ್ನವರವರೇ, ಇಲ್ಲಿವರೆಗೂ ನಮ್ಮ ಜೊತೆ ಮಾತಾಡ್ತಾ ತುಂಬ ಅನುಭವವನ್ನು ಹಂಚಿಕೊಟ್ರಿ. ಅದಕ್ಕಾಗಿ ನಮ್ಮ ಆಕಾಶವಾಣಿ ಪರವಾಗಿ ಹಾಗೂ ಕೇಳುವರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಸಮಗ್ರ ಹಾಗೂ ಸಾವಯವ ಕೃಷಿಯಲ್ಲಿನ ಅನುಭವ ಕುರಿತು ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನ ಪೊಕ್ಕುಂಡಿ ಗ್ರಾಮದ ರೈತರಾದ ಮಲ್ಲಪ್ಪ ಕರ್ಬಸನವರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಸಿದ್ದರಾಯ್ ಸಾಳುಂಕೆ, ನಿರ್ವಹಣೆ ಎಂಕೆ ಶಿವಕುಮಾರ್, ನಿರ್ಮಾಣ ಡಾಕ್ಟರ್ ಸೋಮಶೇಖರ್ ಎಸ್ರೂಳಿ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.